ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ ಹೆಮ್ಮೆಯಿಂದ ರೈತರಂತಾರೆ ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಈಗ ಮೊದಲಿಗೆ ಕೇಳಿ ನಿತ್ಯ ಮೇಘ ಸಂದೇಶ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಬಳ್ಳಾರಿ ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರ ವಾತಾವರಣದೊಳಗೆ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಇದು ಈ ಹೊತ್ತಿನ ಮೇಘ ಸಂದೇಶ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ ಈಗ ತಜ್ಞವಾಣಿ ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ರೈತ ಬಾಂಧವರೇ ನಾವು ಅಚ್ಚುಕಟ್ಟು ಪ್ರದೇಶದೊಳಗೆ ನೋಡ್ತಾ ಇದ್ದೀವಿ ಬಹಳಷ್ಟು ಜೌಗ ಆಗಿ ಸೌಳಾಗಿ ಅಲ್ಲಿ ರೈತರು ಪಡಬಾರದ ಕಷ್ಟವನ್ನ ಪಡ್ತಾ ಇರ್ತಾರೆ ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಉಲ್ಬಣ ಆಗ್ತವ ಮತ್ತ ಮಣ್ಣನ್ನ ಮತ್ತ ನೀರನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಮಣ್ಣನ್ನ ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನುವಂತಹ ವಿಷಯದೊಳಗೆ ಸಾಕಷ್ಟು ವಿಚಾರಗಳನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ಬೇಕಾಗಿದೆ ವಿಶೇಷವಾಗಿ ಕಾಡಾ ಪ್ರದೇಶದ ರೈತ ಬಾಂಧವರು ಮತ್ತ ನೀರಾವರಿ ಇರುವಂತಹ ರೈತ ಬಾಂಧವರು ಸವಳು ಮತ್ತು ಜವಳು ಯಾಕೆ ಆಗ್ತದ ಅದನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಈ ವಿಷಯಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಕಾರ್ಯಕ್ರಮದೊಳಗೆ ಕೃಷಿ ಎಂಜಿನಿಯರ್ ಆಗಿರುವಂತಹ ಡಾ ಮಹೇಶ್ವರ್ ಶಿರಹಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಜೌಗು ಮತ್ತು ಸೌಳು ಪ್ರದೇಶಗಳ ಸುಧಾರಣೆಯನ್ನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ ನಮಸ್ಕಾರ ಡಾ ಮಹೇಶ್ವರ್ ಶಿರಹಟ್ಟಿ ಅವರ ನಮಸ್ಕಾರ ಈ ನೀರಾವರಿ ಮಾಡೋದ್ರಿಂದ ವಿಶೇಷವಾಗಿ ಈಗ ಕಾಡಾ ಪ್ರದೇಶದೊಳಗೆ ನೀರಾವರಿ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಪ್ರದೇಶಗಳು ಕೃಷಿ ಮಾಡೋದಕ್ಕೆ ಯೋಗ್ಯ ಆಗಲಾರದಂತಹ ಪರಿಸ್ಥಿತಿಯೊಳಗೆ ಕೂಡ ಇವತ್ತಿನ ದಿವಸಿದ್ದಾವೆ ಇಂಥ ಮಣ್ಣು ಅಂತಂದ್ರೆ ಅಲ್ಲಿ ನೀರು ನಿಂದಿರ್ತಾವ ಜೌಗಾಗ್ತದ ಅದರಿಂದ ಸವಳಿನ ಸಮಸ್ಯೆ ಹೆಚ್ಚಾಗ್ತದ ಇಂಥ ಒಂದು ಪ್ರದೇಶಗಳನ್ನು ಯಾವ ರೀತಿ ನಾವು ಸುಧಾರಣೆ ಮಾಡಬಹುದು ಇದರ ಬಗ್ಗೆ ತಾವು ಒಂದು ಸ್ವಲ್ಪ ವಿವರವಾಗಿ ಹೇಳಬೇಕಾಗ್ತದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಹಳಷ್ಟು ಪ್ರದೇಶ ಸವಳು ಜವಳು ಆಲ್ಮೋಸ್ಟ್ 10-20% ಜವಳು ಸವಳಿನ ಸಮಸ್ಯೆ ಇದೆ ಇವತ್ತಿನ ನಾವು ಸುಧಾರಿಸಬೇಕಾದ್ರೆ ನಾವು ಬಸಿಗಾಲುವೆಗಳನ್ನ ಅಳವಡಿಸಿಕೊಳ್ಬೇಕಾಗ್ತದೆ ಬಸಿಗಾಲುವೆಗಳನ್ನು ಮಾಡಬೇಕು ಅಂದ್ರೆ ಬಹಳ ಅವಶ್ಯಕ ಬಹಳ ಅವಶ್ಯಕತೆ ಹೆಂಗಂತೀರಿ ಬಸಿಗಾಲುವೆಗಳಿಗೆ ವಿವಿಧ ಪ್ರಕಾರಗಳಾದವ ಯಾವ ಸಮಸ್ಯೆ ಯಾವ ರೀತಿ ಇದೆ ಅದಕ್ಕೆ ಅನುಗುಣವಾಗಿ ಬಸಿಗಾಲುವೆಗಳನ್ನು ರಚಿಸಿ ಮಾಡಬೇಕಾಗುತ್ತೆ ಈಗ ಮತ್ತೆ ನಮ್ಮ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನೇ ತಗೊಳ್ಳೋಣ ಅಂತ ಒಂದು ಅಚ್ಚುಕಟ್ಟು ಪ್ರದೇಶದೊಳಗೆ ಈ ಒಂದು ಜೌಗು ಮತ್ತು ಸವಳಿನ ಸಮಸ್ಯೆ ಯಾವ ರೀತಿ ಅದ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ ನೀರಾವರಿ ದೇಶದ ಅಭ್ಯುದಯಕ್ಕೆ ಅದ್ಭುತ ಕೊಡೆ ಕೊಟ್ಟಿದ್ದಾರೆ ಒಣ ಬೇಸಾಯದಕ್ಕಿಂತ ನೀರಾವರಿಯಲ್ಲಿ ಹೆಚ್ಚು ಬೆಳೆ ಬರುವುದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ ದೇಶದ ಒಟ್ಟು ಪ್ರದೇಶದಲ್ಲಿ ಸುಮಾರು 30% ನೀರಾವರಿಗೆ ಒಳಪಟ್ಟಿದೆ ಬಟ್ ಅದರಿಂದ 70% ಇಳುವರಿ ಬರುತ್ತದೆ ಆದ್ರೆ ನಾವು ಬರೀ ನೀರಾವರಿ ಪ್ರದೇಶವನ್ನು ಹೆಚ್ಚಿಸುತ್ತಾ ಹೋದರೆ ಸಾಲದು ನೀರನ್ನು ಪೂರ್ಣ ಜ್ಞಾನದಿಂದ ಸಮರ್ಥವಾಗಿ ಬಳಸಿಕೊಂಡರೆ ಪ್ರತಿ ವರ್ಷ ಅತ್ಯಧಿಕ ಆದಾಯವನ್ನು ನಿರೀಕ್ಷಿಸಬಹುದು ಆದರೆ ಬಹಳಷ್ಟು ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಸೂಕ್ತ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಜ್ಞಾನದ ಅಭಾವದಿಂದ ನೀರನ್ನು ಸಮರ್ಥವಾಗಿ ಬಳಸದೆ ಬಹಳಷ್ಟು ಜಮೀನುಗಳು ಸವಳು ಆಗಿ ಇಳುವರಿ ಕಡಿಮೆಯಾಗಿರುತ್ತದೆ ಅಲ್ಲದೆ ಹೆಚ್ಚು ಹೆಚ್ಚು ನೀರು ಕೊಡುವುದರಿಂದ ಜಮೀನಿನ ನೀರಿನ ವಾತಾವರಣ ಮೇಲಕ್ಕೆ ಬಂದು ಭೂಮಿ ಜವಗಾಗುತ್ತದೆ ಬೆಳೆಗಳ ಬೆಳವಣಿಗೆ ಕುಂಠಿತವಾಗುತ್ತಿದೆ. ಆದ್ದರಿಂದ ಜಮೀನಿನಲ್ಲಿ ಹೆಚ್ಚಾದ ನೀರನ್ನು ಹೊರಕ್ಕೆ ತಳ್ಳಲು, ಸವಳಿನ ಅಂಶವನ್ನು ಕಡಿಮೆ ಮಾಡಲು, ನೀರಿನ ಪಾತ್ರೆಯನ್ನು ಸುರಕ್ಷತೆಗೆ ಮಟ್ಟಕ್ಕೆ ಇಡಲು ಪಶುಗಾಲುಗಳನ್ನು ತೆಗೆಯಬೇಕಾಗುತ್ತದೆ. ಇನ್ನ ಒಂದು, ತಮಗೆಲ್ಲ ತಿಳಿದಿರುವಂತೆ ಕೃಷ್ಣಾ ಬೇಲ್ದಂಡೆ ಯೋಜನೆ ಸಂಪೂರ್ಣ ಆದಾಗ ಸುಮಾರು 8.5 ಲಕ್ಷ ಹೆಕ್ಟರ್ ಪ್ರದೇಶವು ನೀರಾವರಿಗೆ ಒಳಪಡ್ತೈತೆ. ಈಗಾಗಲೇ ಸುಮಾರು 4-5 ಲಕ್ಷ ಹೆಕ್ಟರ್ ಪ್ರದೇಶವು ನೀರಾವರಿಗೆ ಒಳಪಟ್ಟಿದೆ. ಈಗಾಗಲೇ ನೀರಾವರಿಗೆ ಒಳಪಟ್ಟ ವಿವಿಧ ಭಾಗಗಳಿಂದ ಜವಗು ಮತ್ತು ಸವಳಿನ ಸಮಸ್ಯೆಗಳ ಬಗ್ಗೆ ಕೂಗು ಕೇಳಿಬರುತ್ತಿದೆ. ಅದಕ್ಕೆ ಮುಖ್ಯ ಕಾರಣವೆಂದರೆ ಯೋಜನೆಯ ನೀರಾವರಿಗೆ ಒಳಪಡುವ ಪ್ರದೇಶದ 80%-90% ಎರೆ ಅಥವಾ ಜೇಡಿ ಮಣ್ಣಾಗಿದೆ ಮತ್ತು 15-20% ಗೋಡು ಮತ್ತು ಮರಳು ಮಣ್ಣಾಗಿದೆ. ಎರಿಮಣ್ಣಿನಲ್ಲಿ ನೀರು ಬಸಿಯುವ ಸಾಮರ್ಥ್ಯ ಬಹಳ ನಿಧಾನವಾಗಿರುತ್ತದೆ. ಅಲ್ಲದೆ ಕಾಲುವೆಗಳಿಂದ ಬಸಿಯುವ ನೀರು ಮತ್ತು ನೀರು ನಿರ್ವಹಣೆಯ ಜ್ಞಾನದ ಅಭಾವದಿಂದ ನೀರನ್ನು ಸಮರ್ಥವಾಗಿ ಬಳಸದೇ ಇರುವುದರಿಂದ ಕೆಲ ಪ್ರದೇಶಗಳಲ್ಲಿ ಸಮಸ್ಯೆಗಳು ತಲೆದೋರಿವೆ. ಈ ಪ್ರದೇಶದಲ್ಲಿ ಜೌಗು ಮತ್ತು ಸವಳಿದ ಪ್ರದೇಶದ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಸದ್ಯಕ್ಕೆ ಲಭ್ಯವಿಲ್ಲ. ಆದರೆ ಕೆಲವೊಂದು ಮೂಲಗಳ ಪ್ರಕಾರ ಈ ಪ್ರದೇಶವು ಸುಮಾರು 20-30 ಸಾವಿರ ಹೆಕ್ಟೇರ್ ಇರುತ್ತೆ ಅಂದಾಜಿಸಲಾಗಿದೆ. ಅಲ್ಲ, ಈಗ ನೀರಾವರಿ ಬಂದ ನಂತರ ಜಮೀನು ಜೌಗು ಮತ್ತು ಸವಳ ಆಗುವುದಕ್ಕೆ ಏನು ಕಾರಣ ಅಂತೀರಿ? ನೋಡ್ರಿ, ಮುಖ್ಯವಾಗಿ ಹೇಳಬೇಕಂದ್ರ ಎಲ್ಲಿ ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶದ ಎರೆ ಜಮೀನಿನಲ್ಲಿ ನೀರಾವರಿ ಮಾಡುವುದರಿಂದ ಭೂಮಿ ಜವಳವಾಗುವುದು ಮತ್ತು ಸವಳಾಗುವುದು ಸಹಜರಿತು. ಏಕೆಂದರೆ ಎರೆಮಣ್ಣಿನಲ್ಲಿ ರಂಧ್ರಗಳು ಸೂಕ್ಷ್ಮವಾಗಿರ್ತವೆ ಮತ್ತು ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಹೆಚ್ಚು ಹೆಚ್ಚು ನೀರು ಕೊಡುವುದರಿಂದ ಜಮೀನಿನಲ್ಲಿಯ ನೀರಿನ ಪಾತಳಿ ಮೇಲಕ್ಕೆ ಬರ್ತೈತೆ. ನೀರಿನ ಪಾತಳಿ ಮೇಲಕ್ಕೆ ಬರುತ್ತಾ ಅದೇನಾಗುತ್ತೆ, ತನ್ನ ಜೊತೆಗೆ ಕೆಳಪದರಗಳಲ್ಲಿರುವ ಲವಣಾಂಶಗಳನ್ನು, ಉಪ್ಪೇನಂತೇವಲ್ರಿ, ಮೇಲಕ್ಕೆ ತರುತ್ತದೆ. ನೀರು ಮೇಲ್ ಬಂದ ಕೂಡ ಆವಿಯಾಗಿ ಹೋಗ್ತೈತೆ, ಆದ್ರೆ ಲವಣಾಂಶಗಳು ಮಾತ್ರ ಭೂಮಿಯ ಮೇಲೆ ಸಂಗ್ರಹವಾಗುತ್ತದೆ. ಜಮೀನು ಜವಳು ಮತ್ತು ಸವಳಾಗಲು ಇತರೆ ಕಾರಣಗಳೆಂದರೆ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯ ನೀರು ಮತ್ತು ನೀರಾವರಿಯಲ್ಲಿ ಹೆಚ್ಚಾದ ನೀರು ಹರಿದು ಹೋಗಲು ಸಾಕಷ್ಟು ಸಂಖ್ಯೆಯ ನೈಸರ್ಗಿಕ ಕಾಲುವೆಗಳು ಸುಸ್ಥಿತಿಯಲ್ಲಿ ಇಲ್ಲದೆ ಇರೋದು. ಇದು ಬಹಳ ಮುಖ್ಯ. ನಮ್ಮ ಊರಲ್ಲಿ ಅಥವಾ ನಮ್ಮ ಹೊಲ ಸುತ್ತಮುತ್ತ ಏನ್ ನೈಸರ್ಗಿಕ ಕಾಲುವೆಗಳು ಇರ್ತಾವ ಅಥವಾ ಹಳ್ಳಿ ಹರಿ ಇರ್ತಾವಲ್ಲ, ಅವ್ರು ಯಾವಾಗಲೂ ಸ್ವಚ್ಛ ಇಡಬೇಕಾಗೈತೆ. ನಾವು ಈಗ ಏನಾಕೈತಿ, ರೈತರ ಅವತ್ತ ಎನ್ಕ್ರೋಚ್ ಮಾಡ್ತಾರ ಅಥವಾ ಬ್ರಿಡ್ಜ್ ಗೇಜ್ ಕಟ್ಟಕ್ ಹೋದ್ರೆ ಮುಚ್ಚಿ ಬಿಡ್ತಾರ, ಹಿಂಗಾಗಿ ನ್ಯಾಚುರಲ್ ಡ್ರೈನೇಜ್ ಸಿಸ್ಟಮ್ ಬ್ಲಾಕ್ ಆಕೈತೆ, ಹಿಂಗಾಗಿ ಸಮಸ್ಯೆಗಳು ಉದ್ಭವ ಆಕಾವ. ಎರಡನೇದಾಗಿ ಕಾಲುವೆಗಳಿಂದ ಬಂದ ಬಸಿಯ ನೀರು, ಎಲ್ಲ ಕಾಲುವೆದ ಲೀಕೇಜ್ ಅಂತ ಅದು ಸಮಸ್ಯೆ. ಜಮೀನಿಗೆ ಅವಶ್ಯಕ್ಕಿಂತ ಹೆಚ್ಚಾಗಿ ನೀರು ಉಣಿಸೋದ್ರಿ. ರೈತರು ಏನ್ ಮಾಡ್ತಾರ, ಹೆಚ್ಚಿಗೆ ನೀರುವುದಷ್ಟು ಹೆಚ್ಚಿಗೆ ಬೆಳೆ ಬರ್ತದೆ ತಿಳ್ಕೊತಾರ, ಆದ್ರೆ ತಪ್ಪ್ರಿ. ಕೆಲ ಸಂದರ್ಭದಾಗ ಏನಾಕತ್ರಿ, ಜಮೀನಿನ ಕೆಳಗಡೆ ಬಸಿಯದ ತರ ಇರ್ತೈತ್ರಿ, ಅಂದ್ರೆ ಇಂಪರ್ವಿಯಸ್ ಲೇಯರ್ ಇರ್ತೇವ್ರಿ, ನೀರು ಕೆಳಗೆ ಬಸದ್ ಹೋಗಂಗಿಲ್ಲ, ಅಲ್ಲೇ ನಿಂತು ಬಿಡ್ತದೆ. ಆಮೇಲೆ ನೆಲವನ್ನು ಮಟ್ಟ ಮಾಡದೇ ಇರುವುದು. ಅದಲ್ಲದೆ ಕಡೆಯದಾಗಿ ಬೇಕಾದ ಸಮಯದಲ್ಲಿ ನೀರು ದೊರೆಯದ ಇರುವ ಸಂದರ್ಭದಲ್ಲಿ ರೈತರು ಏನ್ ಮಾಡ್ತಾರೆ, ಯಾವಾಗ ನೀರು ಸಿಗ್ತಾವ ಸಿಕ್ಕಾಪಟ್ಟಿ ಬಿಟ್ಬಿಡ್ತಾರೆ. ಕರೆಕ್ಟ್. ಈ ರೀತಿ ಉಪಯೋಗ ಮಾಡೋಣ ಅಂತ ಮಾಡ್ಬಿಡ್ತಾರೆ. ಈ ರೀತಿ ಜವಳಿನ ಸಮಸ್ಯೆ ಮತ್ತು ಸವಳಿನ ಸಮಸ್ಯೆ ಬರ್ತಾವ್ರಿ. ಜಮೀನು ಜೌಗು ಮತ್ತು ಸವಳ ಆಗಲಾರದಂಗ ಮತ್ತೆ ಜೌಗು ಸವಳಾದ ಭೂಮಿಯನ್ನ ಸುಧಾರಣೆ ಮಾಡುವ ಕ್ರಮದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಇದು ಅತಿ ಉತ್ತಮವಾದ ಪ್ರಶ್ನೆ ರೀ. ಜಮೀನನ್ನು ನೀರಾವರಿಗೆ ಅಳವಡಿಸಿದಾಗ ಭೂಮಿಯನ್ನು ಮಟ್ಟ ಮಾಡಬೇಕು. ನೀರಾವರಿಯಿಂದ ಹೆಚ್ಚಾದ ನೀರು ಚರಂಡಿಗೆ ಹೋಗುವ ವ್ಯವಸ್ಥೆ ಕಲ್ಪಿಸಬೇಕು. ಬೆಳೆಗಳಿಗೆ ಶಾಸ್ತ್ರೋಸ್ತಕ ಪದ್ಧತಿಯಿಂದ ನೀರು ಉಣಿಸಬೇಕು. ನೀರನ್ನು ಯಾವಾಗ ಬೇಕು ಮತ್ತು ಎಷ್ಟು ಬೇಕು ಅಷ್ಟನ್ನು ಕೊಡುವುದನ್ನು ಮಾಡಬೇಕ್ರಿ. ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುವ ಎಲ್ಲಾ ಕಾಲುವೆ ಮತ್ತು ಉಪಕಾಲುವೆಗಳನ್ನು ಲೈನಿಂಗ್ ಮಾಡಬೇಕ್ರಿ. ನೈಸರ್ಗಿಕ ಬಸಿಗಾಲುವೆಗಳನ್ನು ಉತ್ತಮ ಸ್ಥಿತಿಯಲ್ಲಿ ಇಡಬೇಕ್ರಿ. ನಂತರ ರೈತರಿಗೆ ಹೆಚ್ಚಾಗಿ ಅಂತರ್ಜಲವನ್ನು ಉಪಯೋಗಿಸಲು ಪ್ರೋತ್ಸಾಹಿಸಬೇಕು. ಇದರಿಂದ ನೀರಿನ ಪಾತ್ರೆಯು ಸಾಕಷ್ಟು ಕೆಳಗಿರುತ್ತೆ ಮತ್ತು ಕಾಲುವೆಯ ಮೇಲಿನ ನೀರಿನ ಒತ್ತಡ ಕಡಿಮೆ ಆಗ್ತೈತೆ. ಓಹೋ, ಅಂದ್ರೆ ನೀರಾವರಿ ಏನು ಅಚ್ಚುಕಟ್ಟು ಪ್ರದೇಶಗಳ ಕಾಲುವೆಯಿಂದ ಬರುತ್ತಿದ್ರು ಕೂಡ ಅಂತರ್ಜಲವನ್ನು ಉಪಯೋಗ ಮಾಡಬೇಕು. ಉಪಯೋಗ ಮಾಡಕ್ ನಾವು ರೈತರಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕಂದ್ರೆ ಅಂತರ್ಜಲ ಉಪಯೋಗಿಸೋದ್ರಿಂದ ಭೂಮಿಯೊಳಗೆ ನೀರಿನ ಸಂಗ್ರಹ ಕಡಿಮೆ ಆಕೈತಿ, ಆಟೋಮೆಟಿಕ್ ನೀರಿನ ಲೆವೆಲ್ ಕಡಿಮೆ ಆಕೈತಿ, ಪಾತಳಿ ಕೆಳಗೆ ಹೋಗ್ತೈತಿ ಒಂದು. ಆಮೇಲೆ ಕಾಲುವೆ ಮೇಲೆ ಲೋಡ್ ಕಡಿಮೆ ಆಕೈತಿ, ಮತ್ತೆ ಬೇರೆ ಪ್ರದೇಶಕ್ಕೆ ನಾವು ಹೆಚ್ಚಾದ ನೀರನ್ನು ಕಳಿಸಬಹುದು. ಉತ್ತರ ಪ್ರದೇಶದಲ್ಲಿ ಇದೇ ಪದ್ಧತಿಯಿಂದ ನೀರಿನ ಮಟ್ಟ ಮೇಂಟೈನ್ ಮಾಡ್ತಾರೆ ಅವರು. ಆಮೇಲೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಡಿಮೆ ನೀರು ಬೇಡಿಕೆ ಬೆಳೆಯನ್ನು ಬೆಳಿಬೇಕ್ರಿ. ನಾವು ಕಬ್ಬು ಬೆಳಿತೇವೆ, ಭತ್ತ ಬೆಳಿತೇವೆ, ತಪ್ಪ್ರೆ. ಭತ್ತ ಬೆಳೆದಂತೂ ಸಂಪೂರ್ಣವಾಗಿ ತಪ್ಪು. ಎರೆ ಪ್ರದೇಶದಲ್ಲಿ ಭತ್ತ ಬೆಳೆಯೋದ್ರಿಂದ ನೀರು ಬಹಳ ಸಂಗ್ರಹ ಆಗಿ ನೀರಿನ ಮಟ್ಟ ಬಹಳ ಮೇಲೆ ಬರ್ತಾ ಇದೆ. ನೀರಿನ ದರವನ್ನು ಜಮೀನಿನ ವಿಸ್ತಾರಕ್ಕೆ ಅನುಗುಣವಾಗಿ ನಿಗದಿಪಡಿಸದೆ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ನಿಗದಿಪಡಿಸಬೇಕ್ರಿ. ಈಗ ಏನ್ ಮಾಡ್ತಾರೆ, ಕಾಡೋದವರು, ನಿಮ್ದು ಎಷ್ಟು ಏರಿಯಾ ಐತೆ ಅದ್ರ ಮೇಲೆ ನಾವು ನೀರಿನ ದರ ಫಿಕ್ಸ್ ಮಾಡ್ತಾರೆ. ಅದ್ರ ಬದಲಿ ಎಷ್ಟು ನೀರು ಉಪಯೋಗಿಸ್ತಾರಲ್ಲ ಅದ್ರ ಮೇಲೆ ಫಿಕ್ಸ್ ಅದ್ರ ಮೇಲೆ ಫಿಕ್ಸ್ ಮಾಡಬೇಕು. ಹೌದು, ಅದು ವೈಜ್ಞಾನಿಕವಾಗಿದ್ದ ವಿಧಾನವಾಗಿದೆ. ರೈತರು ನೀರನ್ನು ಬಿಡುಗಡೆ ಮಾಡುವ ತೂಬುಗಳನ್ನು ಉತ್ತಮ ದ್ವಾರಗಳೊಂದಿಗೆ ಸುಸ್ಥಿತಿಯಲ್ಲಿ ಇಡಬೇಕು. ಕಂಟ್ರೋಲ್ ಗೇಟ್ಸ್ ಐತಲ್ಲ, ಸರಿಯಾಗಿರ್ಬೇಕು. ಅವತ್ತು ರೈತರಿಗೆ ನೀರು ನಿರ್ವಹಣೆ ಬಗ್ಗೆ ತರಬೇತಿ ಕೊಡಬೇಕ್ರಿ ಮತ್ತು ರೈತರ ನೀರು ನಿರ್ವಹಣೆ ಸಂಘಗಳನ್ನು ಕಟ್ಟಲು ಪ್ರೋತ್ಸಾಹಿಸಬೇಕ್ರಿ. ಇವೆಲ್ಲ ಮಾಡೋದ್ರಿಂದ ನಾವು ಜವಳು ಮತ್ತು ಸವಳನ್ನು ಸಾಕಷ್ಟು ಕಂಟ್ರೋಲ್ ಮಾಡಬೇಕು. ಕೆಲಸ ಮಾಡಬೇಕು, ಅವತ್ತನ್ನು ಕಟ್ಟಾಗಿ ಪ್ರೋತ್ಸಾಹ ಕೊಡಬೇಕ್ರಿ. ಬಸಿಗಾಲುವೆಗಳು ಅಂತ ಹೇಳಿದ್ರಿ, ಇದರಿಂದ ಏನ್ ಅನುಕೂಲ ಆಗ್ತಾವ ಅಂತೀರಿ? ಅನುಕೂಲಗಳು ಬಹಳ ಅದಾವ್ರಿ. ಪ್ರಥಮವಾಗಿ ಹೆಚ್ಚಿನ ನೀರು ಬಸಿದು ಹೋಗುವುದರಿಂದ ಬೆಳೆಗಳ ಬೇರುಗಳ ಉಸಿರಾಟ ಹಾಗೂ ಬೆಳವಣಿಗೆಗೆ ಅನುಕೂಲವಾಗುತ್ತದೆ. ನಂತರ ಕ್ಷಾರ ಲವಣಗಳು ಮಣ್ಣಿನಲ್ಲಿದ್ದರೆ ಸೂಕ್ಷ್ಮಾಭಿಸರಣ ಅಥವಾ ಆಸ್ಮೋಟಿಕ್ ಪೊಟೆನ್ಶಿಯಲ್ ಅಂತೇವ್ರನ್ನ, ಒತ್ತಡದಿಂದ ಬೆಳೆಗಳು ಬೇರುಗಳ ಮುಖಾಂತರ ಆಹಾರ ಅಂಶವನ್ನು ಹೀರಿಕೊಳ್ಳಲು ಕಷ್ಟ ಸಾಧ್ಯವಾಗುತ್ತದೆ. ಬಸಿಗಾಲುವೆಗಳನ್ನು ರಚಿಸುವುದರಿಂದ ಕ್ಷಾರಲವಣಗಳು ಸೋರಿ ಮಣ್ಣಿನಲ್ಲಿಯೇ ಉಪ್ಪಿನ ಅಂಶವು ಕಡಿಮೆಯಾಗಿ ಸಸ್ಯಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ನಂತರ ಮಣ್ಣಿನ ರಚನೆ ಸುಧಾರಿಸುತ್ತದೆ. ಮಣ್ಣಿನಲ್ಲಿ ನೀರು ಇಂಗುವ ಹಾಗೂ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಸಹ ಉತ್ತಮವಾಗುತ್ತದೆ. ಹೊಲದಲ್ಲಿ ನಿಂತ ನೀರು ಬೇಗನೆ ಬಸಿದು ಹೋಗುವುದರಿಂದ ಹಂಗಾಮಿನಲ್ಲಿ ಸೂಕ್ತ ಸಮಯದಲ್ಲಿ ಬೆತ್ತನೆಗೆ ಅನುಕೂಲವಾಗುತ್ತದೆ. ಬಸಿಗಾಲುವೆ ವ್ಯವಸ್ಥೆ ಇರುವ ಭೂಮಿಯು ಬೇಗನೆ ಬಿಸಿಯಾಗುತ್ತದೆ. ಈ ರೀತಿ ಸರಿಯಾದ ಮಣ್ಣಿನ ಉಷ್ಣತೆ ದೊರೆಯುವುದರಿಂದ ಬೆಳೆಗಳ ಬೆಳವಣಿಗೆ ಉತ್ತಮಗೊಳ್ಳುತ್ತದೆ ಹಾಗೂ ಬ್ಯಾಕ್ಟೀರಿಯಾಗಳ ಚಲನವಲನಗಳನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಕೊನೆಯದಾಗಿ ನೀರು ನಿಲ್ಲುವುದು ಕಡಿಮೆಯಾಗುವುದರಿಂದ ಸೊಳ್ಳೆಗಳ ಉಪದ್ರವ ಕಡಿಮೆಯಾಗಿ ಮಲೇರಿಯಾ ಹರಡುವ ಸಾಧ್ಯತೆಯೂ ಸಹ ಪರಿಹಾರ ದೊರೆಯುತ್ತದೆ. ಅಡ್ಡಿಲ್ಲ. ಈಗ ಬಸಿಗಾಲುವೆಗಳು ಅಂತಂದ್ರೆ ಇವನ್ನ ರಚನೆ ಮಾಡೋದಕ್ಕಿಂತ ಮೊದಲು ಯಾವ ಮಾಹಿತಿಗಳನ್ನ ನಮ್ಮ ರೈತರು ತಿಳ್ಕೊಂಡಿರ್ಬೇಕಂತಾರೆ? ಇದು ಬಹಳ ಮುಖ್ಯನೇ. ಬಸಿಗಾಲುವೆ ಐತೆಲ್ಲ ಬಹಳ ವೈಜ್ಞಾನಿಕವಾಗಿ ಹಾಕ್ಬೇಕಾಗತ್ರಿ. ಯಾಕಂದ್ರೆ ಅದು ಭೂಮಿ ಕೆಳಗಡೆ ಹಾಕುವುದರಿಂದ ಅದಕ್ಕೆ ಪಂಪ್ ಇರಲ್ಲ, ಅದು ಗ್ರಾವಿಟಿ ಮೂಲಕ ಅಥವಾ ಗುರುತ್ವಾಕರ್ಷಣ ಮುಖಾಂತರ ನೀರು ಹರಿಬೇಕಾಗೋದ್ರಿಂದ ಬಹಳಷ್ಟು ಕಾಳಜಿ ವಹಿಸಬೇಕಾಗತ್ರಿ. ಆಮೇಲೆ ಬಸಿಗಾಲುವೆ ಹಾಕೊಳ್ಳೋದು ಬಹಳ ತುಟ್ಟಿದಾಯಕದಾಗೋದ್ರಿಂದ ಸರಿಯಾಗಿ ನಾವು ಅದನ್ನು ವಿನ್ಯಾಸ ಮಾಡಿದ್ರೆ ಮಾತ್ರ ಅದು ಸರಿಯಾಗಿ ಕೆಲಸ ಒಂದು ಸಲ ಮಾಡುವಂತ ಕೆಲಸ. ಹೀಗಾಗಿ ಸಾಕಷ್ಟು ಮೊದಲು ನಾವು ಅದು ದತ್ತಾಂಶಗಳನ್ನು ಸಂಗ್ರಹಿಸಬೇಕಾಗ್ತೈತಿ, ಸರಿಯಾಗಿ ಪ್ಲಾನ್ ಮಾಡಬೇಕಾಗತ್ತೆ. ಮತ್ತೆ ಯಶಸ್ವಿಯಾಗಿ ಒಂದು ಯೋಜನಾ ಪ್ರದೇಶದಲ್ಲಿ ವಿವಿಧ ಹಂಗಾಮಿನಲ್ಲಿ ನೀರಿನ ಪಾತಳಿ ನಕ್ಷೆಯನ್ನು ತಯಾರಿಸಬೇಕು. ಮುಖ್ಯವಾಗಿ ಪ್ರದೇಶದ ಬೀಳುವ ಮಳೆಯ ಪ್ರಮಾಣ, ವಾರ್ಷಿಕ ಸರಾಸರಿ ಮಳೆ, ಮಳೆಯ ತೀವ್ರತೆ, ಮಳೆಯ ಹಂಚಿಕೆ ವಿವರಗಳನ್ನು ಸಂಗ್ರಹಿಸಬೇಕ್ರಿ. ನಂತರ ಕ್ಷಾರ ಮತ್ತು ಲವಣ ಮಿಶ್ರಿತ ಮಣ್ಣಿನ ಬಗ್ಗೆ ಮಾಹಿತಿ ಕೊಡುವ ನಕ್ಷೆ ತಯಾರಿಸಬೇಕ್ರಿ. ಜಮೀನಿನ ಏರುಪೇರುಗಳನ್ನು ತಿಳಿದುಕೊಳ್ಳಲು ಭೂ ಸಮೀಕ್ಷೆ ಮಾಡಬೇಕು. ಕಂಟೂರ್ ಮ್ಯಾಪ್ ಏನತ್ತೆಲ್ಲ ಅದನ್ನು ತಯಾರು ಮಾಡಬೇಕು, ನಕ್ಷೆ ತಯಾರು ಮಾಡಬೇಕು. ಬಸಿಗಾಲುವೆ ಮುಖಾಂತರ ಹರಿದು ಬರುತ್ತಿರುವ ನೀರನ್ನು ಜಮೀನಿನ ಹೊರಗಡೆ ಕಲಿಸಲು ಯಾವ ಕಡೆ ಅವಕಾಶವಿದೆ ಎಂಬುದನ್ನು ನಿರ್ಧರಿಸಬೇಕ್ರಿ. ಇದಲ್ಲದೆ ಮೇಲ್ಭಾಗದ ಜಮೀನಿನಿಂದ ಹರಿದು ಬರುತ್ತಿರುವ ನೀರಿನ ಪ್ರಮಾಣ ಮತ್ತು ಭೂಮಿಯಿಂದ ಹೊರಹಾಕಬೇಕಾದ ನೀರಿನ ಪ್ರಮಾಣವನ್ನು ನಾವೇನು ವಾಟರ್ ಬ್ಯಾಲೆನ್ಸ್ ಅಂತೇವಲ್ಲ, ಜಲ ಆಯುವ್ಯವನ್ನು ನಿರ್ಧರಿಸಬೇಕು. ಪ್ರದೇಶದಲ್ಲಿ ಬೆಳೆಯುವ ವಿವಿಧ ಬೆಳೆಗಳ ಬಗ್ಗೆ ವಿವರ ತೆಗೆದುಕೊಳ್ಬೇಕು. ರೈತರ ಅನಿಸಿಕೆಗಳನ್ನು ಸಹ ತೆಗೆದುಕೊಳ್ಬೇಕು. ಜಮೀನಿನ ಮಣ್ಣಿನ ಜಲವಾಹಕತ್ವವನ್ನು ಕಂಡುಹಿಡಬೇಕು. ಹೈಡ್ರೋಲಿಕ್ ಕಂಡಕ್ಟಿವಿಟಿ ಅಂತೇವೆ, ಅಂದ್ರೆ ಮಣ್ಣಿನಲ್ಲಿ ನೀರು ಯಾವ ರೀತಿಯಲ್ಲಿ ಹರಿಯುತ್ತೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಕೊನೆಯದಾಗಿ ಜಮೀನಿನ ಕೆಳಗಡೆ ಇರುವ ಬಸೇದ ತರದ ಅಂತರವನ್ನು ಅಳೆಯಬೇಕು. ಈಗ ಸಾಕಷ್ಟು ವಿವರಗಳನ್ನ ತಾವು ಹೇಳಿದ್ರಿ. ಬಸಿಗಾಲುವೆಗಳ ನಮೂನೆಗಳ ಬಗ್ಗೆ ಏನೇನದ, ಹೆಂಗ್ ತಾವು ನಮೂನೆ ಅದಾವ, ಟೈಪ್ ಏನದ, ಅದ್ರ ಬಗ್ಗೆ ಹೇಳ್ತೀರಿ? ಬಸಿಗಾಲುವೆಗಳ ವಿವಿಧ ನಮೂನೆಗಳಾದವ್ರೆ. ನಮ್ಮ ಸಮಸ್ಯೆ ಹೇಗಿದೆವಲ್ಲ ಅದಕ್ಕನುಗುಣವಾಗಿ ಆ ನಮೂನೆಯನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಫಸ್ಟ್ ಛೇದಕ ಬಸಿಗಾಲುಗಳು ಇರ್ತೇವ್ರಿ, ಅಥವಾ ಇಂಗ್ಲಿಷ್ ನಲ್ಲಿ ಇಂಟರ್ಸೆಪ್ಟೆಡ್ ಡ್ರೈನ್ ಅಂತೇವ್ರಿ. ಜಮೀನಿನ ಮೇಲ್ಭಾಗದ ಪ್ರದೇಶದಿಂದ ಅಥವಾ ಒಳಭಾಗದಿಂದ ನೀರು ಬಸಿದು ಬರುತ್ತಿದ್ದರೆ ಅದನ್ನು ಹೊರಹಾಕಲು ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಕಾಲುವೆ ಬಸಿನರನ್ನು ಹೊರಹಾಕಲು ಛೇದಕ ಬಸಿಗಾಲುವೆಗಳನ್ನು ಕಾಲುವೆಗಳಿಗೆ ಸಮಾನಾಂತರವಾಗಿ ತೆಗೆಯಲಾಗುತ್ತದೆ. ಇದು ಛೇದಕ ಬಸಿಗಾಲುವೆಗಳು. ನಂತರ ತೆರೆದ ಬಸಿಗಾಲುವೆಗಳು ಅಥವಾ ಮೇಲ್ಮೈ ಚರಂಡಿ. ಭೂಮಿಯ ಮೇಲೆ ಹೆಚ್ಚಾಗಿ ಹರಿಯುವ ನೀರನ್ನು ಮತ್ತು ಕೆಲ ಸಂದರ್ಭಗಳಲ್ಲಿ ಜಮೀನಿನ ಒಳಭಾಗದಿಂದ ಕೂಡ ಬಸಿದು ಬರುವ ನೀರನ್ನು ಹೊರಗೆ ಹಾಕಲು ಭೂಮಿಯಲ್ಲಿ ತೆರೆದ ಬಸಿಗಾಲುವೆಗಳಿಗೆ ತೆರೆದ ಬಸಿಗಾಲುವೆ ಅನ್ನುತ್ತೇವೆ. ಅನುಕೂಲತೆ ಏನಪ್ಪ ಅಂದರೆ ಇದು ಅಧಿಕ ಪ್ರಮಾಣದಲ್ಲಿ ನೀರನ್ನು ಹೊರಗೆ ಹಾಕುವ ತೆರೆದ ಬಸಿಗಾಲುವೆ. ಎರಡನೇದ್ದು ರಚನಾ ಕ್ರಮವು ಸುಲಭ ಮತ್ತು ತಗುಲುವ ಖರ್ಚಿಸುವುದು ಕಡಿಮೆ ಇರುತ್ತೆ ಮತ್ತು ತೀವ್ರ ಪರಿಣಾಮ ಬೀಳುತ್ತೆ. ಆದ್ರೆ ಅದಕ್ಕೆ ಅನಾನುಕೂಲತೆಗಳು ಬಹಳ ಅದಾವ್ರಿ. ಒಂದೇದಾಗಿ ಬೇಸಾಯದ ಭೂಮಿ ನಷ್ಟ ಆಗ್ತೈತ್ರಿ. ನಿಮ್ಗೆ ಗೊತ್ತೈತ್ರಿ, ನೀರಾವರಿ ಪ್ರದೇಶದಲ್ಲಿ ಒಂದೊಂದು ಇಂಚಿಗೆ ಲ್ಯಾಂಡ್ಗೂ ಬಹಳ ಕಿಮ್ಮತ್ತ ದೊಡ್ಡ ದೊಡ್ಡ ತೆರೆದ ಬಸಿಗಾಲು ತೆಗೆದ್ರೆ ಲ್ಯಾಂಡ್ ಬಹಳಷ್ಟು ವೇಸ್ಟ್ ಆಗ್ತದೆ. ನಂತರ ಕೃಷಿ ಉಪಕರಣಗಳ ಸಾಗಾಟ ಮತ್ತು ಎತ್ತುಗಳ ಓಡಾಟಕ್ಕೆ ತೊಂದರೆ ಆಗ್ತದೆ. ಹೊಲದಾಗ ನೀವು ಅಡ್ಡಲಾಗಿ ದೊಡ್ಡ ದೊಡ್ಡ ಡ್ರೈನ್ ತೆಗೆದ್ರೆ ಎತ್ತುಗಳಿಗೆ ತ್ರಾಸ ಆಗ್ತದೆ. ಕಾಲುವೆಗಳಲ್ಲಿ ಹುಲ್ಲು ಕಸ ಬೆಳೆದು ನಿಂತು ಮಣ್ಣು ಕುಸಿಯುವುದರಿಂದ ಕಾಲುವೆ ಸಾಮರ್ಥ್ಯ ಸಹ ಕಡಿಮೆ ಆಗ್ತೈತ್ರಿ. ನಂತರ ಕಾಲುವೆಗಳನ್ನು ಸ್ವಚ್ಛವಾಗಿಡಲು ಅಧಿಕ ಶ್ರಮ ಮತ್ತು ವೆಚ್ಚ ಆಗ್ತೈತ್ರಿ. ನೆಕ್ಸ್ಟ್ ನಾವು ಸಬ್ ಸರ್ಫೇಸ್ ಡ್ರೈನೇಜ್ ಇತ್ತು ಛಿದ್ರ ಕೊಳವೆ ಬಸಿಗಾಲುವೆಗಳು. ಅದ್ರ ಬಗ್ಗೆ ಹೇಳ್ಬೇಕಂದ್ರ ಜಮೀನಿನ ಒಳಭಾಗದಿಂದ ಬಸಿದು ಬರುವ ನೀರನ್ನು ಜಮೀನಿನಲ್ಲಿ ರಂಧ್ರದಿಂದ ಕೂಡಿದ ಕೊಳವೆಗಳನ್ನು ಇಟ್ಟು ಹೊರಹಾಕುವ ವಿಧಾನಕ್ಕೆ ಒಳಚರಂಡಿ ಅಥವಾ ಇಂಗ್ಲಿಷ್ನಲ್ಲಿ ಸಬ್ ಸರ್ಫೇಸ್ ಡ್ರೈನೇಜ್ ಸಿಸ್ಟಮ್ ಅಂತೇವೆ. ಏನ್ ಅನುಕೂಲತೆ? ಅನುಕೂಲತೆಗಳು ಬಹಳ ಅದಾವ್ರಿ. ಒಂದೇದ್ದು ಇದಕ್ಕೆ ಭೂಭಾಗ ನಷ್ಟವಾಗುವುದಿಲ್ಲ. ಯಾಕಂದ್ರೆ ಇದು ನಾವು ಭೂಮಿ ಒಳಗಡೆ ಹಾಕ್ತೇವೆ, ಹಾಕಿ ಮುಚ್ಚಿಬಿಡ್ತೇವೆ. ನಂತರ ಬಸಿಗಾಲುವೆಗಳ ಜೀವಿತಾವಧಿ ಹೆಚ್ಚರಿ. ನಾವು ಒಂದ್ಸಲ ಸಬ್ ಸರ್ಫೇಸ್ ಡ್ರೈನೇಜ್ ಹಾಕಿರೋದ ಆಯುಷ್ 30 ವರ್ಷ ಹಿಡಿತೇವ್ರಿ. 30 ವರ್ಷ ತನಕ ಚಿಂತೆ ಇಲ್ಲ, ನಿಶ್ಚಿಂತ ಇರತ್ತೆ. ಅದೇ ಓಪನ್ ಡ್ರೈನ್ ಮಾಡಿದ್ರೆ ಏನಾಕತ್ರಿ, ವರ್ಷ ಅಡ್ಡಾಣ ಆದ್ರೆ ರಾಡ್ ಆಕೈತಿ, ಕಸ ಬೆಳಿತೈತಿ, ಅದನ್ನ ಸ್ವಚ್ಛ ಮಾಡಬೇಕಾಕೈತಿ. ಅದು ಸಬ್ ಸರ್ಫೇಸ್ ಡ್ರೈನೇಜ್ ನೀವು ಒಂದ್ಸಲ ಹಾಕಿ ಮುಚ್ಚಿಬಿಟ್ರೆ 30 ವರ್ಷ ತನಕ ಲೈಫ್ ಹಿಡಿತೇವ್ರಿ. ಅವುಗಳನ್ನು ಸುಸ್ಥಿತಿಯಲ್ಲಿಡುವ ಖರ್ಚು ಕಡಿಮೆ ರೀ. ಅವಕ್ಕೇನು ಎವ್ರಿ ಇಯರ್ಸ್ ಮೇಂಟೆನೆನ್ಸ್ ಬೇಕಾಗಿಲ್ಲ. ಮತ್ತೇನು ಅನಾನುಕೂಲತೆಗಳು ಇರಬೇಕಲ್ಲ ರೀ? ಮತ್ತೆ ಅದಾವ್ರಿ ಸ್ವಲ್ಪ. ಏನಪ್ಪಾ ಅಂದ್ರ ಪ್ರಾರಂಭಿಕ ವರ್ಷದಲ್ಲಿ ಅಧಿಕ ಖರ್ಚು ಬರ್ತೈತಿ. ಏನಂದ್ರೂ ಸುಮಾರು ಹೆಕ್ಟರಿಗೆ ಇವತ್ತಿನ ರೇಟಿಗೆ ನಾವು ಸಪೋಸ್ 40-50 ಮೀಟರ್ಗೆ ಒಂದೊಂದು ಡ್ರೈನ್ ಹಾಕಿದೆ ಬಂದ್ರು ಕನಿಷ್ಠ 60,000 ರೂಪಾಯಿ ಬರ್ತೈತಿ. ಇದು ಸ್ವಲ್ಪ ಅಧಿಕ ವೆಚ್ಚ ಅಂತ ನಮ್ಮ ರೈತರಿಗೆ. ಎರಡನೇದ್ದು ಒಳಚರಂಡಿಗಳ ರಚನಾ ಕ್ರಮವು ಕ್ಲಿಷ್ಟಕರವಾಗಿರ್ತೈತ್ರಿ. ಬಚಿಗಾಲುವೆಗಳ ತಂತ್ರಜ್ಞರ ಸಲಹೆ ಅಗತ್ಯ ಬಹಳದರೆ ಮತ್ತು ಅವುಗಳನ್ನು ಅಳವಡಿಸಲು ನಿಪುಣ ಕೆಲಸಗಾರರ ಅಗತ್ಯನೂ ಬೇಕು. ನಂತರ ಕೆಲ ಸಂದರ್ಭಗಳಿಗೆ ಕೊಳವೆಗಳಲ್ಲಿ ಹೂಳು ತುಂಬಿಕೊಳ್ಳುವ ಸಾಧ್ಯತೆ ಉಂಟು. ಅಂತ ಸಂದರ್ಭದಲ್ಲಿ ಮತ್ತೆ ನಾವು ಅದನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಮತ್ತೆ ಅದಕ್ಕೆ ವ್ಯವಸ್ಥೆ ಹೆಂಗ ಹೂಳು ತೆಗಿಬೇಕಂತಂದಾಗ ಅದಕ್ಕೆ ಏನ್ ಬರ್ತೈತಿ? ಹೂಳು ತೆಗಿಯಬೇಕ ವ್ಯವಸ್ಥೆ ಅಂದ್ರೆ ಕೊಳವೆಗಳ ಸುತ್ತಲೂ ನಿರ್ದಿಷ್ಟವಾದ ಜಲ್ಲಿಯನ್ನು ಅಥವಾ ಮರಳನ್ನು ಹಾಕುವುದರಿಂದ ಬಚಿಗಾಲುವಿಕೆ ಅನುವು ಮಾಡುವುದಲ್ಲದೆ ಪರಿಣಾಮಕಾರಿಯಾದ ಕೊಳವೆ ಕ್ಷೇತ್ರ ಹೆಚ್ಚುತ್ತದೆ. ಇದೀಗ ಕೊಳವೆಗಳಲ್ಲಿ ಹೂಳು ಪ್ರವೇಶಿಸದಂತೆ ತಡೆಯಲು ಫಿಲ್ಟರ್ ಅಥವಾ ಸೋಸು ಬಟ್ಟೆಗಳನ್ನು ಮಾರುಕಟ್ಟೆಯಲ್ಲಿ ಲಭ್ಯದವರೇ ಸಿಗ್ತಾವ್ರಿ. ಅವುಗಳನ್ನು ಕೊಳವೆಯ ಸುತ್ತ ಹೊದಿಸಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಕೈತ್ರಿ. ಇದು ಅಲ್ಲದೆ ಕೆಲ ಸಂದರ್ಭಗಳಲ್ಲಿ ಗಿಡ ಬೆಳೆಗಳ ಬೇರುಗಳು ಕೊಳವೆಗಳ ಒಳಕ್ಕೆ ಪ್ರವೇಶಿಸ್ತಾವ್ರಿ, ಹರಿಯುವ ನೀರಿಗೆ ತೊಂದರೆ ಕೊಡಬಹುದ್ರಿ. ಎಲ್ಲಿ ಗಿಡ ದೊಡ್ಡ ದೊಡ್ಡ ಗಿಡ ಅದಾವ ಆ ಬೇರುಗಳ ಕೊಳವೆಗಳ ಪ್ರವೇಶ ಸಾಧ್ಯತೆ ಇದೆಯೋ ಅಲ್ಲಿ ರಂಧ್ರರಹಿತ ಕೊಳವೆಗಳನ್ನು ಉಪಯೋಗಿಸಬೇಕು. ನಾವೇನ್ ಮಾಡ್ತೇವೆ, ಸಬ್ ಸರ್ಫೇಸ್ ಒಳಗೆ ರಂಧ್ರದಿಂದ ಕುಡಿದು ಕೊಳವೆ ಮಾಡ್ತೇವೆ. ದೊಡ್ಡ ಗಿಡದಂತೆಲ್ಲ ಪಾಸ್ ಆಗ್ಬೇಕಾತಂದ್ರೆ ಆ ಬೇರುಗಳ ರಂಧ್ರದ ಮುಖಾಂತರ ಒಳಗೆ ಹೋಗಿ ಬ್ಲಾಕ್ ಮಾಡ್ತಾವ್ರಿ. ಅಂತ ಸಂದರ್ಭದಲ್ಲಿ ಎಲ್ಲಿ ದೊಡ್ಡ ಗಿಡ ಬರ್ತೈತಿ ನಮ್ ಕೊಳವೆ ಪಾಸ್ ಆಗಿರ್ತೈತಿ ಅಂತ ಜಾಗದಾಗ ನಾವು ಆ ಪಾಟ್ ಅಷ್ಟೇ ರಂಧ್ರರಹಿತ ಕೊಳವೆ ಆ ಸೈಡ್ಗೆ ಇರಬಾರದು, ರಂಧ್ರಗಳು ಇರಬಾರ್ದು ಅಷ್ಟ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ, ಲೆಕ್ಕ ಹಾಕೊಂಡು ಮಾಡ್ಕೋಬೇಕು. ಈಗ ಛಿದ್ರ ಕಾಲುವೆ ಅಂತ ತಾವು ಹೇಳ್ತಾ ಇದ್ರಿ, ಇದು ಜಮೀನೊಳಗೆ ಹೆಂಗ್ ಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ನಮ್ಮ ದೇಶದಲ್ಲಿ ಒಳಚರಂಡಿ ಯೋಜನೆಗಳನ್ನು ಸಂಪೂರ್ಣವಾಗಿ ಬಳಕೆಯಲ್ಲಿ ಬರುವ ಬೇಕಾಗುವ ನೈಪುಣ್ಯತೆವಾಗಲಿ ಅಥವಾ ಅದಕ್ಕೆ ಪೂರಕವಾದ ಉದ್ಯೋಗಗಳು ಬೆಳೆದು ಬಂದಿಲ್ಲರಿ. ಒಳಚರಂಡಿ ಹಾಕುವ ಜಮೀನಿನ ಸಮತಲ ನಕ್ಷೆಯನ್ನು ತಯಾರಿಸಬೇಕ್ರಿ, ಭೂ ವಿನ್ಯಾಸ ಮಾಡಬೇಕ್ರಿ, ನೀರು ಹೊರಹಾಕುವ ಸ್ಥಳಗಳಿಗೆ ಒಗ್ಗುವಂತೆ ಕೊಳವೆಗಳ ಸಾಲನ ರಚನಾ ವಿಧಾನವನ್ನು ನಿರೂಪಿಸಿ ಯೋಜನೆಯನ್ನು ತಯಾರಿಸಬೇಕ್ರಿ. ನಂತರ ಬಸಿಗಾಲುಗಳು ಬೇಕಾಗುವ ಹಂಚಿನ ಕೊಳವೆಗಳನ್ನಾಗಲಿ ಅಥವಾ ಛಿದ್ರ ಅಥವಾ ರಂಧ್ರದಿಂದ ಕುಡಿದ ಪಿವಿಸಿ ಕೊಳವೆಗಳನ್ನಾಗಲಿ ಸಂಗ್ರಹಿಸಿಟ್ಕೊಳ್ಬೇಕು. ಇದೀಗ ಸಾಕಷ್ಟು ಕಂಪನಿಗಳು ಬಸಿಗಾಲುವೆಗಳಿಗಾಗಿ ಛಿದ್ರದಿಂದ ಕೂಡಿದ ಕೊಳವೆಗಳನ್ನು ತಯಾರಿಸುತ್ತವೆ. ಅವು 4-6 ಇಂಚ್ ಡಯಾಮೀಟರ್ ಇರ್ತಾವ್ರಿ ಅಥವಾ ವ್ಯಾಸ ಇರ್ತಾವ. ಅವು ಸುಮಾರು 100-120 ಮೀಟರ್ ಉದ್ದ ಇರ್ತಾವ್ರಿ. ನಂತರ ಯಾರ್ಡ್ ಲ್ಯಾಟ್ರಲ್ ನಡುವಿನ ಅಂತರ ಮತ್ತು ಅವುಗಳ ಆಳು ಅದಾವಲ್ರಿ, ನಾವೇನ್ ಸಬ್ ಸರ್ಫೇಸ್ ಏನಾದ್ರು ಹಾಕ್ತೇವ್ ಅವತ್ತು ಸ್ಪೇಸಿಂಗ್ ಅತ್ತೇವ್ರಿ ಮತ್ತೆ ಡೆಪ್ತ್ ಅತ್ತೇವ್, ಅವು ಎಂತ ಮಣ್ಣಾಗ ಹಾಕ್ತೇವ್, ಹರಿದು ಬರುವ ನೀರ್ ಏನೈತಿ, ಯಾವ ಬೆಳೆಗಳಿಗೆ ಹಾಕ್ತೇವ್ ಅವುಗಳ ಮೇಲೆ ಅವಲಂಬಿತವಾಗ್ಯಾವ. ಇದನ್ನು ವೈಜ್ಞಾನಿಕ ವಿಧಾನದಿಂದ ನಿರ್ಧರಿಸಬೇಕ್ರಿ. ಸಾಮಾನ್ಯವಾಗಿ 2 ಲ್ಯಾಟ್ರಲ್ ಅಥವಾ 2 ಪೈಪಿನ ಕೊಳವೆಗಳ ಅಂತರ ಜೇಡಿ ಮಣ್ಣಿನಲ್ಲಿ ಅಥವಾ ಎರೆ ಮಣ್ಣಿನಲ್ಲಿ 30-40 ಮೀಟರ್ ಇರ್ತೈತ್ರಿ, ಮತ್ತು ಮರಳಿನಲ್ಲಿ ಅಥವಾ ಗೋಡಿ ಮಣ್ಣಿನಲ್ಲಿ 50-60 ಮೀಟರ್ ವರೆಗೆ ಇರ್ತೈತ್ರಿ. ಸಾಮಾನ್ಯವಾಗಿ ಕೊಳವೆಗಳನ್ನು ನಾವು 1-1.5 ಮೀಟರ್ ಆಳಕ್ಕೆ ಹಾಕ್ತೇವ್ರಿ. ಇದು ನೈಸರ್ಗಿಕವಾಗಿ ಪಂಪ್ ಇರಂಗಿಲ್ಲ, ನೈಸರ್ಗಿಕ ನೀರು ಹರಿಬೇಕ್ರಿ. ಹೀಗಾಗಿ ಯೋಗ್ಯ ಇಳಿಜಾರನ್ನು ಕೊಟ್ಟು ಕಾಲುವೆಗಳನ್ನು ತೆಗಿಬೇಕಾಗ್ತದೆ. ನಂತರ ಬಸಿಗಾಲುವೆ ಹಾಗೂ ಕೊಳವೆಗಳ ಜೋಡಣೆಯನ್ನು ಕೆಳಗಿನಿಂದ ಮೇಲಕ್ಕೆ ಮಾಡ್ತಾ ಹೋಗ್ಬೇಕ್ರಿ. ಯಾವ ರೀತಿ ನಾವು ಸಾಯಿಲ್ ಕನ್ಸರ್ವೇಷನ್ ವರ್ಕ್ ಮ್ಯಾಗ್ನಿಂದ ಕೆಳಗಡೆ ಮಾಡ್ತೇವಲ್ರಿ, ಅದ್ರ ಡ್ರೈನೇಜ್ ವರ್ಕ್ ಯಾವಾಗಲೂ ಔಟ್ಲೆಟ್ ಚಾಲು ಮಾಡಬೇಕಾಗ್ತದೆ. ಔಟ್ಲೆಟ್ ಯಾವತ್ತು ಇಳಕಲಿನೊಳಗಿರಬೇಕು, ಇಳಕಲಿನ ತಗ್ನಾಗಿರ್ಬೇಕು. ಮುಖ್ಯ ಬಸಿಗಾಲುವೆಗಳನ್ನು ಮುಖ್ಯ ಇಳಿಜಾರು ಗುಂಟ ಹಾಗೂ ಲ್ಯಾಟ್ರಲ್ಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ತೆಗಿಬೇಕಾಗ್ತದೆ. ನೀರು ಹೊರಹೋಗುವ ಕೊನೆಗೆ ಅಂದ್ರೆ ನಾವೇನು ಔಟ್ಲೆಟ್ ಕಡೆಗೆ ಎಲ್ಲಾ ಹೊಲದ ನೀರು ಒಂದ್ ಕಡೆ ಹೊರಗೆ ಕಳಿಸ್ತೇವಲ್ರಿ, ಕೊಳವೆಗೆ ಒಂದು ಕಟ್ಟೆಯನ್ನು ಕಟ್ಟಬೇಕ್ರಿ. ಮತ್ತು ಕೊಳವೆಗಳು ಚಲಿಸದಂತೆ ಅಲ್ಲಿ ನಾವು ಕಾಂಕ್ರೀಟ್ ಪೈಪ್ ಅನ್ನು ಹಾಕಬೇಕಾಗುತ್ತೆ. ಲಾಸ್ಟ್ ಕೊನೆಯದಾಗಿ ಅತಿ ಮುಖ್ಯವಾದ ಸಂಗತಿ ಅಂದ್ರೆ ಕೊಳವೆ ಬಸಿಗಾಳುಗಳನ್ನು ಇಡುವ ಕೆಲಸವನ್ನು ಒಣ ಮಣ್ಣಿನಲ್ಲಿ ಮಾತ್ರ ಮಾಡಬೇಕು. ಹಸಿ ಮಣ್ಣಿನಲ್ಲಿ ಮಾಡಕ್ ಹೋದ್ರೆ ಏನಾಕತ್ರಿ, ಮುಳುಗುದಿದ್ರ ಅದು ನೀರ ಪರ್ಮನೆಂಟ್ ಆಗಿ ಅದು ಒಂಥರ ಬ್ಲಾಕ್ಸ್ ಫಾರ್ಮ್ ಆಗಿ ಸರಿಯಾಗಿ ನೀರು ಒಳಗಡೆ ಹೋಗಂಗಿಲ್ಲ. ಹೀಗಾಗಿ ಈ ಕೆಲಸವನ್ನು ಬ್ಯಾಸಿಗೆಯಲ್ಲಿ ಒಣ ಮಣ್ಣಿದ್ದಾಗ ಮಾತ್ರ ಮಾಡೋದು, ಪೂರ್ತಿ ಒಣಗಿ ಹೋಗಿರ್ಬೇಕು, ಒಣಗಿರ್ಬೇಕು. ನೆಲ ಒಂದ ಕೆಳಗೆ 1 ಫೂಟ್ 1 ಫೂಟ್ 2 ಫೂಟ್ ಒಳಗಿನ ಮಣ್ಣು ಸಹಿತ ಒಣಗಿರ್ಬೇಕು. ಅಟ್ಲೀಸ್ಟ್ ಸ್ವಲ್ಪ ತ್ಯಾವಿದ ನಡೀತಿ, ಬಟ್ ಹಸಿ ನೀರ್ ನಾವು ಇರಬಾರ್ದು. ಆ ಸಂದರ್ಭದಾಗ ಮಾತ್ರ ನಾವು ಸಬ್ ಸರ್ಫೇಸ್ ಡ್ರೈನೇಜ್ ಅನ್ನ ಹಾಕಬೇಕಾಗತ್ರಿ. ಈ ಬಸಿಗಾಲುವೆಗಳನ್ನ ತಾವು ಹಾಕಬೇಕಂತಂದ್ರಿ, ಅದನ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನ ಹೇಳಿದ್ರಿ. ಬಸಿಗಾಲುವೆಗಳು ನಿರಂತರವಾಗಿ ಚಲೋತ್ನಾಗಿ ಕೆಲಸ ಮಾಡಬೇಕು, ಅವು ಯಶಸ್ವಿಯಾಗಿ ಸುಮಾರು ವರ್ಷಗಳವರೆಗೆ ಚಿಂತೆ ಇರಲಾರ್ದಂಗ ನಮ್ಮ ರೈತರಿಗೆ ಆರಾಮಾಗಿ ಕೆಲಸ ಮಾಡ್ಕೊತ ಹೋಗಬೇಕು ಅಂತಂದ್ರ ಏನು ನಿರ್ವಹಣೆ ಕೆಲಸ ಮಾಡಬೇಕಂತೀರಿ? ನೋಡ್ರಿ, ಮುಖ್ಯವಾಗಿ ನಿಮ್ಮದು ತೆರೆದ ಬಸಿಗಾಲುವೆ ಇತ್ತಂದ್ರೆ ಕಸ ಕಳೆಗಳನ್ನು ಆಗಾಗ್ಗೆ ತೆಗೆದು ಸುಸ್ಥಿತಿಯಲ್ಲಿಡಬೇಕಾಗ್ತದೆ. ಕೊನೆಯ ಕೊಳವೆ ಬಾಯಿಗೆ ಜಾಲಿಗೆಯನ್ನು ಹಾಕಿ ಇಲಿ ಹೆಗ್ಗಣಗಳು ಒಳಗೆ ಪ್ರವೇಶಿಸದಂತೆ ಪ್ರತಿಬಂಧಿಸಬೇಕು. ಕೊನೆಯದಾಗಿ ಕೊಳವೆ ಸಾಲುಗಳ ಉದ್ದವಾಗಿದ್ದರೆ ಮಧ್ಯದಲ್ಲಿ ಪರಿವೀಕ್ಷಣಾ ರಂಧ್ರಗಳನ್ನು ರಚಿಸಬೇಕು. ನಾವೇನತ್ತೇವೆ, ಇನ್ಸ್ಪೆಕ್ಷನ್ ಚೇಂಬರ್ಸ್ ಅತ್ತೇವ್ರಿ. ಇದರಿಂದ ಆಗಾಗ ಹೂಳು ತೆಗೆದು ಚರಂಡಿ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆ ಮಾಡಬಹುದಂತೀರಿ. ಅಂದ್ರೆ ನಮ್ಮ ರೈತ ಬಾಂಧವರು ಒಂದು ವಿಷಯವನ್ನು ತಿಳ್ಕೊಬೇಕು, ಏನಪ್ಪಾ ಅಂತಂದ್ರೆ ಎಲ್ಲಿ ನೀರಾವರಿ ಪ್ರದೇಶದ ವಿಶೇಷವಾಗಿ ಎರೆ ಜಮೀನೊಳಗ ಜೇಡಿ ಮಣ್ಣಿನೊಳಗ ಅಂತ ಪ್ರದೇಶದೊಳಗ ಬಹಳಷ್ಟು ಎಚ್ಚರಿಕೆಯಿಂದ ನೀರನ್ನು ಉಪಯೋಗ ಮಾಡಬೇಕು. ಹೌದು, ಅತಿ ಮುಖ್ಯ. ಒಂದ್ ವೇಳೆ ಸವಳಿನ ಸಮಸ್ಯೆ ಕಂಡು ಬಂತು, ಜೌಗಾಯಿತು ಅಂತಂದ್ರೆ ಬಹಳಷ್ಟು ಕಷ್ಟ ಆಗಿಬಿಡ್ತದೆ. ಇಂಥ ಒಂದು ಸಂದರ್ಭದೊಳಗ ಬಸಿಗಾಲುವೆಗಳನ್ನ ಹಾಕೊಳ್ಳೋದು ಅವಶ್ಯವಾದಂತ ಒಂದು ಕೆಲಸ. ಅವಶ್ಯನೂ ಹೌದ್ರಿ, ಮತ್ತೆ ಅದನ್ನ ಬಿಟ್ಟು ಬೇರೆ ಯಾವುದು ಆಪ್ಷನ್ಸ್ ಇಲ್ರಿ. ನಿಮ್ ಹೊಲದಾಗ ಉಪ್ಪು ನಿಂತು ಜೌಗ ಆತಂದ್ರ ನೀವು ಡ್ರೈನೇಜ್ ಹಾಕ್ಲಾರೆ ಬೇರೆ ಯಾವ ವಿಧಾನದಿಂದ ಹೊರಗೆ ಹೋಗಿಲ್ಲ. ಡ್ರೈನೇಜ್ ಅಂದ್ರ ಸೌಳ ಆಯ್ತು ಜೌಗ ಆಯ್ತು ಅಂದ್ರೆ ಏನು ಬೆಳೆದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೂ ಇಲ್ಲ. ಮತ್ತೆ ರಿಕ್ಲೇಮ್ ಮಾಡ್ಬೇಕಾದ್ರೆ ನೀವು ಬಸಿಗಾಲುವೆ ಮುಖಾಂತರ ಮಾತ್ರ ಸಾಧ್ಯ. ಒಳ್ಳೇದು ಡಾಕ್ಟರ್ ಮಹೇಶ್ವರ್ ಶಿರಹಟ್ಟಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸೌಳು ಮತ್ತೆ ಜೌಗು ಪ್ರದೇಶವನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಶಾದಾಯಕವಾದಂತ ಒಂದು ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ. ತಮಗೇನಾದ್ರೂ ಮಾಹಿತಿ ರೈತ ಬಾಂಧವರು ಕೇಳಬೇಕು ಅಂತಂದಾಗ ತಮ್ಮ ಮೊಬೈಲ್ ನಂಬರ್ ಅವರಿಗೆ ಏನಾದರೂ ಕೊಡ್ತೀರಿ? ಎಸ್, ನಮ್ಗೆ ಬಹಳ ಸಂತೋಷ ಅನಿಸ್ತೈತಿ ರೀ. ಬರ್ಕೋಬಹುದು ತಾವು 9494803134743 ಈ ಮೊಬೈಲ್ ನಂಬರ್ ಅನ್ನ ಅವರು ಸಂಪರ್ಕ ಮಾಡಬಹುದು. ಒಳ್ಳೇದು, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ಚೌಗು ಮತ್ತು ಸವಳು ಪ್ರದೇಶಗಳ ಮಣ್ಣಿನ ಸುಧಾರಣೆ ವಿಷಯವಾಗಿ ಡಾಕ್ಟರ್ ಮಹೇಶ್ವರ ಶಿರಹಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ, ಶೋಭಕ ಬಾ ರಾಜಣ. ಏನ್ ಮಾಡ್ಲಿದ್ದೇವ? ಏನಪ್ಪ, ಇವೇ ಒಂದ್ ಸ್ವಲ್ಪ ಏನಾರ ಕೆಲಸ ಗಿಲ್ಸ ಇರ್ತಾವಲ್ಲಪ್ಪ ಮನ್ಯಾಗ. ಮನೆ ಅಂದ ಮೇಲೆ ಸುಮ್ ಕೊಡ್ಲಿಕ್ಕೆ ಆಗಂಗಿಲ್ಲ ನೋಡು. ಒಂದರ ರಾಜಣ್ಣನ ಕೆಲ್ಸಕ್ ಬಂದ್ವಿ, ಕೆಲಸ ಮಾಡ್ತಾನ. ನಿಂದೇನ್ ಕೆಲ್ಸ ಇತ್ತಪ್ಪ ಅಂತದು? ಏನ್ ಕೆಲ್ಸ ಇತ್ತು? ಏನಾರ ಹೇಳಿದ್ದೆ ನನಗ? ಏನಿಲ್ಲ ಹೇಳಿಲ್ಲ, ಈಗ ಹೇಳವಿದ್ದೀನಿ. ಹೇಳವಿದ್ದೀರಿ? ಹೇಳು ನೋಡಮ್ಮಂತ. ಏನದ ಕೆಲಸ? ಏನಿಲ್ಲ, ಮನಿ ಬಿಟ್ಟು ಬಳೋತ್ತಾಯ್ತಾ? ಹೌದಾ? ಹಸಿವಾಗ್ಯದ. ಬರುತ್ತಲೇನೆ ಹಸಿವಾಗ್ಯದ. ಹಂಗಾರ ಏನಾರ ಬೇಕು ನಿನಗೆ ತಿನ್ಲಿಕ್ಕೆ? ಬೇಕು. ಏನ್ ಬೇಕು ಅಂತಂದ್ರ ನನಗ ದೋಸೆ ತಿನ್ಬೇಕಾಗ್ಯದ. ದೋಸೆ ತಿನ್ಬೇಕಾಗ್ಯದ? ಹಂಗಂದ್ರ ಅರ್ಜೆಂಟ್ ಒಳಗ್ ದೋಸೆ ಬೇಕಾಗ್ಯದ ಅಂತಂದ್ರ ನೋಡಪ್ಪ, ಈ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಡ್ತೀನಿ ನೋಡ್ಬೇಕಾರ. ಗೋಧಿ ಹಿಟ್ಟಿನ ದೋಸೆ? ಅದೇನ್ ಚಪಾತಿ ತಿಂದಂಗ ಆಗ್ತದ? ಏ ಹಂಗಲ್ಲ, ಅದು ದೋಸೆ ಅಂತ ಎದಕ್ ಅಂತಾರಪ್ಪ? ಚಪಾತಿ ದೋಸೆ ಅಂತಾರೇನೆ? ಯಾರಿಗೂ ಅಂತಾರ ಅದಕ್ಕೆ? ಚಪಾತಿ ಹಿಟ್ಟೇನೆ ಹಚ್ಚ ಮೇಲೆ ಹಾಕಿ ದೋಸೆ ತಗೋ. ಅಲ್ಲ ಅಲ್ಲ ಅಲ್ಲ, ದೋಸೆ ಹಿಟ್ಟಿನ ಹಂಗೇನೆ ಮಾಡ್ಕೊಂಡು ದೋಸೆ ಹಾಕ್ಬೇಕಪ್ಪ. ಹೆಂಗ್ ಮಾಡ್ತೀವಳು? ಬಹಳ ಸರಳ. ಇವತ್ತೊಂದಿಷ್ಟು ನೀ ಮಾಡಾಕ್ತಿ, ಮತ್ ನಾಳೆ ತಿನ್ಬೇಕಂದ್ ಮತ್ತು ಬಂದ್ರೆ ನೀ ಮಾಡ್ತೀನಿ. ಇಲ್ಲ ಮಾಡ್ಕೊಂಡು ತಿನ್ಬೇಕಾಗ್ತದ ಬಿಡು. ಗೋಧಿ ಹಿಟ್ಟು ತಗೋಬೇಕಪ್ಪ, ಚಾಳಿಸ್ಕೊಂಡು ಅದಕ್ಕ ದೋಸಾ ಹಿಟ್ಟಿನ ಹದ ಏನಿರ್ತದಲ್ಲ ಅದ್ರ ತಕ್ಕಂಗ ನೀರ್ ಹಾಕಿ ಕಲಿಸ್ಬಿಡ್ಬೇಕು ಅದನ್ನ. ಬರೀ ಗೋಧಿ ಹಿಟ್ಟ? ಗೋಧಿ ಹಿಟ್ಟ. ಮತ್ ಅದ್ರ ಮತ್ತೇನ್? ಅದಕ್ಕ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಬೇರೆ ಹಿಟ್ಟ? ದೋಸಾ ಹಿಟ್ಟಿಗೆಲ್ಲ ಹಾಕಿರ್ತದಲ್ಲಪ್ಪ, ಬೇರೆ ಹಿಟ್ಟೇನು ಬೇಕಾಗಂಗಿಲ್ಲ ಇದಕ್ಕ. ಬರೀ ಗೋಧಿ ಹಿಟ್ಟು ಒಂದೇ, ಒಂದಿಷ್ಟು ಉಪ್ಪು ಹಾಕ್ಬೇಕು. ಇದ್ರ ಒಂಚೂರು ಮೊಸರ ಮಜ್ಜಿಗೆ ಏನಾರ ಹಾಕ್ಬೋದು, ಒಂಚೂರು ಹುಳಿ ಆಗ್ಲಿಕ್ಕೆ ಅಂತಂದ. ಆಯ್ತು, ಒಂದ್ 10 ನಿಮಿಷ ನೆನೆಸ್ಬೇಕು. ಹಿಂಗ್ ಒಂಚೂರು ಮಾತಾಡೋದಕ್ಕೂ ಬರೋದ್ರದಾಗ ನೆಂದ್ ಬಿಡ್ತದೆ ನಾ ಹಾಕಿ ಬಂದ್ರಿ. ಈಗ ಆಯ್ತು, ದೋಸೆ ಹಂಚಿನ ಮೇಲೆ ದೋಸೆ ಹಾಕೋದು ಕೊಡೋದು. ಚಟ್ನಿ ಗಿಟ್ಟಿ ಮಾಡ್ದೆ? ಚಟ್ನಿ ಅಂತೂ ಮನೆಗಿದ್ದೇ ಇರ್ತದಲ್ಲಪ್ಪ, ಶೇಂಗಾ ಚಟ್ನಿ. ಅಲ್ಲ ಮತ್ತೆ ಕೊಬ್ಬರಿ ಚಟ್ನಿ ಬೇಕು ಅಂದ್ರೆ ಕೊಬ್ಬರಿ ಚಟ್ನಿನು ಮಾಡ್ತೀನಿ. ಅಲ್ಲ ಮತ್ ಚಟ್ನಿ ಏನೋ ದಿಢೀರ್ ಅಂತ ತಯಾರು ಮಾಡಿ ಅಂತ ತಿಳ್ಕೊಂಡೆ. ದಿಢೀರ್ ಅಂತ ತಯಾರಾಗೋದ್ರೆ ಶೇಂಗಾ ಚಟ್ನಿ ನೋಡ. ಶೇಂಗಾ ಚಟ್ನಿ ಮೊಸರು ಹಾಕದ? ಆಯ್ತು, ಒಗ್ಗರಣೆ ಕೊಟ್ಟು ಬಿಟ್ರೆ ಮುಗುದಾಯ್ತದೆ. ಆದ್ರೆ ಶೋಭಕ ಇನ್ನೊಂದು ನಾನಿಂಗ್ ಹೇಳ್ತೇನೆ ದೋಸೆ ಮಾಡೋದು. ಏನದು? ಏನಂತಂದ್ರ ಈ ಜೋಳದ ದೋಸೆ ಮಾಡೋದು. ಜೋಳದ ದೋಸೆ ಹಿಟ್ಟಿನಿಂದ? ಹಿಟ್ಟಿನಿಂದ ಅಂತಂದ್ರೆ ಜೋಳ ನೆನೆಸಿ ದೋಸೆ ಮಾಡೋದು. ಇದು ಯಾಕೆ ಹೇಳಿದ್ದೀನಿ ಅಂತಂದ್ರ ಈಗ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಊರೊಳಗೂ ಎಲ್ಲರೂ ದೋಸೆ ಮಾಡಿರ್ತಾರೆ. ಹೌದು, ಇಲ್ಲಂತ ಎಲ್ಲರೂ ಮಾಡ್ತಾರೆ. ಹೌದಿಲ್ಲ, ಎಲ್ಲ ಮನೆಗೂ ಮಿಕ್ಸರ್ ಅದಾವ, ಎಲ್ಲರೂ ದೋಸೆ ಮಾಡ್ತಾರೆ. ಹೌದೌದು. ಆದ್ರೆ ಎಲ್ಲರೂ ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಅಕ್ಕಿ, ಉದ್ದಿನ ಬೇಳೆ. ಹೌದು, ಇದು ಹಾಕಿ ಮಾಡುವಂತದ್ದು ದೋಸೆ ಅಂದ್ರೆ ಇವೆರಡ ಖರೇನೆ ಅದು ಸಾಮಾನ್ಯ ಮಾಡುದು. ಇನ್ನು ಮುಂದೆ ಹೆಸರಿಟ್ಟಿಂದ ಮಾಡ್ತಾರ, ಬೇರೆ ಬೇರೆ ಮಾಡ್ತಾರೆ. 108 ದೋಸೆಗಳು ಬಂದವೆ. ಹೌದು. ಆದ್ರೆ ನಾ ಜೋಳ ದೋಸೆ ಕೇಳಿಲ್ಲ. ನಾನು ಕೇಳಿಲ್ ಬಿಡಪ್ಪ, ನಿನ್ ಬಾಯಲ್ಲೇನೆ ಕೇಳಲಿಕ್ಕೆ. ಹೌದಿಲ್ಲ, ಅದಕ್ಕ ಇವತ್ತ ಇದೇ ಹೇಳ್ತೀನಿ, ಇದೇ ಮಾಡಿ ಕೊಡ್ಬೇಕು ನೀ. ಏ, ಈಗಿಂದ ಈಗ ಹೆಂಗ ಆಗ್ತದ ಅದು? ಜೋಳದ್ಲಿಂದ ಮಾಡ್ಬೇಕಂತಿದ್ದೀವಿ, ಮತ್ತೆ ಜೋಳದ್ಲಿಂದ ಬೀಸಿ ಮಾಡ್ಬೇಕಾ? ಹೆಂಗ್ ಮಾಡ್ಬೇಕು? ಮತ್ತೆ ಹೇಳ್ತೀನಿ ಕೇಳು. ಆದ್ರೆ ಇವತ್ತ ಗೋಧಿ ದೋಸೆ ತಿಂದ ಹೋಗ್ತೀನಿ. ಇವತ್ತನ ಹೇಳ್ದಂಗ ನೀ ಮಾಡು, ಮತ್ ನಾಳೆ ಬಂದು ಜೋಳ. ಆಯ್ತು, ಹೇಳಾರ ನೋಡ ನೋಡ. ಯಾಕಂತ ಹೇಳ್ತೀನಿ ಅಂದ್ರೆ ಜೋಳ ಅಂತಂದ್ರ ಎಲ್ಲರೂ ಜೋಳ ಅಂದ್ರೆ ಏನ್ರಿ, ನಮ್ಗೆ ಜೋಳದ ಬಗ್ಗೆ ಅಷ್ಟು ಇದು ಇಲ್ಲ. ದಿವಸ ಜೋಳ ಬೇಕು, ದಿವಸ ರೊಟ್ಟಿ ಬೇಕು. ಆದ್ರೆ ಅದ್ರೊಳಗೆ ಏನದ ಪೋಷಕಾಂಶಗಳು ಅನ್ನೋದನ್ನ ವಿಚಾರ ಮಾಡಿರೋದಿಲ್ಲ. ನೋಡು ಏನ್ ಹೇಳ್ತಾರೆ ವಿಜ್ಞಾನಿಗಳು ಅಂತಂದ್ರ, ಜೋಳದೊಳಗ ಪೊಟ್ಯಾಸಿಯಂ ಹೆಚ್ಚಿನ ಪ್ರಮಾಣದಾಗ ಇರ್ತದ. ಪೊಟ್ಯಾಸಿಯಂ ನಮ್ಗೆ ಬೇಕು. ಮ್ಯಾಗ್ನೇಶಿಯಂ ಇರ್ತದಂತ, ರಂಜಕ ಇರ್ತದಂತ, ಕ್ಯಾಲ್ಸಿಯಂ ಇರ್ತದ. ನಮ್ಮ ಎಲ್ಲೂ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಬೇಕು. ಕಬ್ಬಿಣ, ಸತು, ಆಮೇಲೆ ಸೋಡಿಯಂ ಸಸಾರ್ಜನಕ ಇಷ್ಟೆಲ್ಲ ಜೋಳದಾಗಿರ್ತಾವಂತ. ಅಂದ್ರೆ ದೇಹದ ಆರೋಗ್ಯಕ್ಕೆ ಏನ್ ಬೇಕು ಅವೆಲ್ಲ ಅದಾವ ಅದ್ರದಾಗ ಎಲ್ಲ ಅದಾವ. ರೊಟ್ಟಿಲಂತೂ ಸಿಕ್ಕೇ ಸಿಗ್ತದೆ. ಅದು ದಿವಸ ರೊಟ್ಟಿ ಉಂಡು ಬ್ಯಾಸರ ಆಗಿರ್ತದೆ. ಏನಾದ್ರೂ ಒಂದ್ ಚೇಂಜ್ ಬೇಕಲ್ವ, ಅದಕ್ಕೆ ಏನ್ ಹೇಳ್ತಾರೆ ಇವರು, ಒಂದು ಜೋಳ 3 ಕಪ್ ತಗೋಬೇಕು, ಉದ್ದಿನ ಬ್ಯಾಳಿ 1 ಕಪ್, ಅಪ್ಪಟ ಜೋಳ, ಅಪ್ಪಟ ಜೋಳನ ಜೋಳ ಅಪ್ಪಟ್ಟು 3 ಕಪ್, ಉದ್ದಿನ ಬ್ಯಾಳಿ ಬ್ಯಾಳೆರ ತಗೋ ಅಪ್ಪಟರ ತಗೋ ಹೆಂಗಾರ ತಗೊಂಡು ಏನ್ ಮಾಡಕಂತದ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ, ಆಮೇಲೆ ಬೇಯಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬೇಕು. ಇದೇನ್ ಮಾಡಕಂತ ಮೊದಲ ನೆನೆ ಇಡ್ಬೇಕು. ಹಾ ಅದ ಅಲ್ಲಿಗೆ ನಾನು ಉಪ್ಪು ಹಾಕ್ಬೇಕು ಬೇಯಿಸ್ಬೇಕು ಅಂದ್ರೆ ನೀವು ಉಪ್ಪು ಬೇಯಿಸೋದು ಮತ್ತೆ ಕನ್ಫ್ಯೂಸ್ ಆಗ್ಯದ ಇಲ್ಲಿ ಅಂತ ಹೇಳಿ. ಏನಿಲ್ಲ ನೆನಿಬೇಕು, ನೆನ್ದ ಮೇಲೆ ನಿಂಗೆ ಗುರುತಲ್ಲ ಈಗ ಅಕ್ಕಿ ಹೆಂಗ್ ನಾವು ನೆನೆ ಇಟ್ಟಿರ್ತೀವಿ ಹಂಗ ನೆನೆಸ್ಬೇಕು ಒಂದ್ 5 ತಾಸು. ನೆನೆಸಿದ ಮೇಲೆ ಅದು ರುಬ್ಕೋಬೇಕು ಸಣ್ಣಾಗಿ. ಅದೇ ಆ ದಿವಸ ಇಟ್ಟು ರುಬ್ಬಿದಾಗ ಚಲೋ ಹೊತ್ತಾಗಿ ರುಬ್ಕೊಂಡು ಆಮೇಲೆ ಏನು ಅಂತಂದ್ರೆ ಅದ್ರ ಸ್ವಲ್ಪ ಉಪ್ಪು ಹಾಕಿ ಒಂದ್ ಸ್ವಲ್ಪ ಹೊತ್ತ ಬಿಡ್ಬೇಕಂತ ಒಂದ್ 1/2 ಗಂಟೆ. ಹೌದು. ಆಮೇಲೆ ದೋಸೆ ಮಾಡಿದ್ರೆ ಗರಿ ಗರಿ ಗರಿ ದೋಸೆ ಆತ ಚಲೋ ಆಗ್ತಾವಂತ. ಅಂದ್ರೆ ಇವತ್ತು ಇದು ಗೋಧಿ ಹಿಟ್ಟಿಂದು ತಿಂದು ಹೋಗ, ನಾಳೆಗೆ ಬಾ ಇವಾಗ ನೆನೆ ಹಾಕ್ತೀನಿ ನಾನದಲ್ಲ, ನೆನೆ ಹಾಕಿ ನಾಳೆಗೆ ಮಾಡೋಣ ಅಂತ. ಇಬ್ರು ಕೂಡ ಗರಿ ಗರಿ ಆಗ್ತಾವ ಮೆತ್ತಗಾಗ್ತಾವ ನೋಡೋಣ ಅದನ್ನ. ಶೋಭಕ ಒಂದ್ ಮನಸ್ಸಿತ್ತು, ಮನಸ್ಸಿಲಿಂದ ನಾವು ಏನಾರ ಮಾಡಿದ್ವಿ ಕರೇನೆ ಅಂತಂದ್ರೆ ರುಚಿ ಬಹಳ ರುಚಿ ಬಹಳ ಆಗ್ತದೆ. ಹೌದೌದು, ಯಾವುದೇ ಅಡಿಗೆ ಆಗ್ಲಿ ಶೋಭಕ ಯಾವುದೇ ಒಂದು ಹೊಸದ್ ನಾವು ಮಾಡೋ ಮುಂದೆ ಸ್ವಲ್ಪ ಗರಿ ಗರಿ ಕಡಿಮೆ ಆಗ್ಬಹುದು ಅಥವಾ ಹಾರದು ಹೋಗ್ಬಹುದು, ಏನೇ ಒಂದ್ ರೀತಿ ಆಗ್ಬಹುದು. ಅದೇ ಹದ ಗೊತ್ತಾಗಂಗಿಲ್ಲ ಮೊದ್ಲಿಗೆನೆ, ಅದಕ್ಕೆ ಬಂದ್ಮೇಲೆ ಗರಿ ತಾನೇ ಆಗ್ತದೆ ತಾನೇ ಆಗ್ತದೆ. ಹೌದು, ಅದು ನಿನಗೆ ಹೇಳ್ಬೇಕು ನಾನು. ಹೌದು, ದೋಸೆ ನಾವು ಬಹಳ ಚಂದ ಮಾಡ್ತೀವಪ್ಪ. ಹೌದಿಲ್ಲ, ಅದಕ್ಕೆ ಶೋಭಕ್ಕಂದು ಬೇರೆ ಬೇರೆ ತಯಾರು ಮಾಡೋದ ದೋಸೆ ತಿಂದಿನ ಎಷ್ಟೋ ವರ್ಷಗಳ ತಿನ್ಕೊತ. ಗೋಧಿ ತಿಂದಿಲ್ಲ ನೀನ? ಗೋಧಿ ಒಂದ್ ತಿಂದಿಲ್ಲ ನೋಡಿ, ಅದ್ ಯಾಕೆ ಮೆತ್ತಗ ಆಗ್ತಾವ ಇವು, ಮೆತ್ತಗ ಆಗ್ತಾವ ವಯಸ್ಸಾಗ್ಲಿಕ್ಕತ್ತಲ್ಲ. ಅದಕ್ಕೆ ನನಗೂ ವಯಸ್ಸು ಆಗದಂತ ಅಲ್ಲ ಆಗ್ಲಿಕ್ಕತ್ತದ ಅಂತ ಹೇಳಿಕತ್ತೀನಿ ನಾನು, ಇಬ್ಬರದ ಕೂಡ ಹೇಳಿಕತ್ತೀನಿ. ಆಯ್ತಾಯ್ತು, ವಯಸ್ಸಾಗ್ಯದಂದ್ರೆ ಆಗ್ಯದವ. ಹೌದು, ಎದಕ್ಕೆ ತಿನ್ಲಿಕ್ಕೆ ಅದ ಹಲ್ಲು ಬಿದ್ದಿಲ್ಲ ಮತ್ತೆ ನೀನ್ ಮೆತ್ತೆ ಮೆತ್ತೆ ಮಾಡೋ ಬಿದ್ದಿಲ್ಲ. ವಯಸ್ಸು ದೇಹಕ್ಕಾಗ್ಯದಪ್ಪ, ಮನಸ್ಸಿ ಆಗಿಲ್ಲ ಆಗಿಲ್ಲ ಆಗಿಲ್ಲ. ನೀನು ಗರಿ ಗರಿ ಮಾಡಿ ಹಾಕಿದ್ರು ತಿಂತೀನಿ, ಮೆತ್ತಗೆ ಮಾಡಿ ಹಾಕಿದ್ರು ತಿಂತೀನಿ. ಒಟ್ಟರೇನು ಒಳಗ್ ಹೋಗ್ಬೇಕು, ಒಳಗ್ ಎಂತದ್ ಹೋಗ್ಬೇಕು, ಪೋಷಕಾಂಶಗಳು ಇರುವಂತದನ್ನ ನಾವು ತಿನ್ಬೇಕು. ರಾಜಣ್ಣ ಇನ್ನೊಂದ್ ಹೇಳ್ತೀನಿ, ಈ ಗೋಧಿ ದೋಸೆ ಏನ್ ಮಾಡ್ತೀವಲ್ಲ ಇದಕ್ಕ ಮಾವಿನ ಹಣ್ಣಿನ ಸ್ವೀಕರಣೆ ಇರ್ಬೇಕು ನೋಡಪ್ಪ. ಓಹೋ, ಭಾರಿ ಟೇಸ್ಟ್ ಆಗ್ತದೆ ಇದಕ್ಕೆ. ಹೌದಿಲ್ಲ, ಅದು ಶಿವಮೊಗ್ಗ ಇನ್ನೊಬ್ಬರ ಮನೆಗೆ ನಾವು ಹೋಗಿದ್ದ, ಅವರು ಹಿಂಗೆ ಮಾಡಿಕೊಟ್ಟಿದ್ರು. ಅವ್ರು ಏನಂದ್ರು ಅಂತಂದ್ರ, ಈ ಗೋಧಿ ಹಿಟ್ಟು 1/75 ಭಾಗ, 25 ಭಾಗ ಕಡ್ಲಿ ಹಿಟ್ಟು ಹಾಕ್ಬೇಕಂತ. ಕಡ್ಲಿ ಹಿಟ್ಟು ಹಾಕಿ ಮಾಡಿದ್ರೆ ಅದ್ರ ಹಾಕಿದ್ರ ಇನ್ನೂ ಚಲೋ ಆಗ್ತದೆ, ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಗರಿ ಗರಿ ಆಗ್ತಾವ್ರಿ ಅಂತಂದ್ರೆ. ಇದು ಮಾಡಿ ನೋಡಿ, ಇದು ಮಾಡಿಲ್ಲ ನಾನು, ಇದು ನಾಡ್ ಬರ್ತೀನಿ ಮತ್ತೆ ದೋಸಾ ಸಾಲ್ ಏನಿ ಹಂಗಾರ. ಅದು ಸಪ್ತಾಹ ಅಂತ ನೋಡು. ಹೌದೌದು, ದೋಸಾ ಸಪ್ತಾಹ, ದೋಸಾ ಸಪ್ತಾಹ ಮಾಡುದು. ಆಯ್ತು ಮಾಡೋಣ ತಗೋ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದಿರಿ. ಇನ್ನು ಮುಂದೆ ಬೈರಾಮಡಗಿಯ ಶಂಕರಬಾಯಿ ಪೂಜಾರ್ ಮತ್ತು ಸಂಗಡಿಗಳಿಂದ ಸಂಪ್ರದಾಯದ ಪದಗಳನ್ನು ಕೇಳಿ. ಬಾಳೆಯ ಕೈ ಚಲುವ, ಬಾಳೆಯ ಹೂವ ಚಲುವ, ಬಾಳ್ಯಾಗ ಇರುವ ಗಿಣಿ ಚಲುವ ಸೋಯ ನೀರೆ, ಬಾಳ್ಯಾಗ ಇರುವ ಗಿಣಿ ಚಲುವ ಸೋಯ ನೀರೆ, ಬಾಳ್ಯಾಗ ಇರುವ ಗಿಣಿ ಚಲುವ ಸೋಯ ನೀರೆ, ಬಾಳ್ಯಾಗ ಇರುವ ಗಿಣಿ ಚಲುವ ಸೋಯ ನೀರೆ, ಬಾಳ್ಯಾಗ ಇರುವ ಗಿಣಿ ಚಲುವ ಭಾಗಮುನ ಭಾಗಲ ಮಾಠ ಭವ ಚಲುವ ಸೋಯ ನೀರೆ, ಭಾಗಲ ಮಾಠ ಭವ ಚಲುವ ಸೋಯ ನೀರೆ, ಭಾಗಲ ಮಾಠ ಭವ ಚಲುವ ಸೋಯ ನೀರೆ, ಭಾಗಲ ಮಾಠ ಭವ ಚಲುವ ಸೋಯ ನೀರೆ, ನಿಂಬಿಯ ಹೂವ ಚಲುವ ನಿಂಬಿ ಕೈ ಚಲುವ ನಿಂಬ್ಯಾಗ ಇರುವ ಗಿಣಿ ಚಲುವ ಸೋಯ ನೀರೆ, ನಿಂಬ್ಯಾಗ ಇರುವ ಗಿಣಿ ಚಲುವ ಸೋಯ ನೀರೆ, ನಿಂಬ್ಯಾಗ ಇರುವ ಗಿಣಿ ಚಲುವ ಸೋಯ ನೀರೆ, ನಿಂಬ್ಯಾಗ ಇರುವ ಗಿಣಿ ಚಲುವ ಸೋಯ ನೀರೆ, ನಿಂಬ್ಯಾಗ ಇರುವ ಗಿಣಿ ಚಲುವ ಭಾಗಮನ ಖಂಬಾಗ ಮಾಟ ಭವ ಚಲುವ ಸೋಯ ನೀರೆ, ಖಂಬಾದ ಮಾಟ ಭವ ಚಲುವ ಸೋಯ ನೀರೆ. ಸೋಯ ನೀರೆ ಕಂಬದ ಮಠವ ಚಲುವ ಸೋಯ ನೀರೆ ಕಂಬದ ಈ ಮಠವ ಚಲುವ ಭಾಗಮುನ ಗದಿಗಿ ಮಠವ ಚಲುವ ಸೋಯ ನೀರೆ ಗದಿಗಿ ಮಠವ ಚಲುವ ಸೋಯ ನೀರೆ ಗದಿಗಿ ಮಠವ ಚಲುವ ಸೋಯ ನೀರೆ ಗದಿಗಿ ಮಠವ ಚಲುವ ಸೋಯ ನೀರೆ ಗದಿಗಿ ಮಠವ ಚಲುವ ಭಾಗಮುನ ಮೇಲೆ ಭಾಗಮುನ ಕರ ಚಲುವ ಸೋಯ ನೀರೆ ಮೇಲೆ ಭಾಗಮುನ ಕರ ಚಲುವ ಸೋಯ ನೀರೆ ಏಳೆ ಭಾಗಮುನ ಕರ ಚಲುವ ಸೋಯ ನೀರೆ ಏಳೆ ಭಾಗಮುನ ಕರ ಚಲುವ ಸೋಯ ನೀರೆ ಉಡಿಯ ಗಪ್ಪಳರ ತಲಿ ಮೇಲ ಮುತ್ತಿನ ದಂಡಿ ಸಿಡಿಯಾಡಿ ಗುಡಿಯ ಹೋಗ ತಾರ ಸೋಯ ನೀರೆ ಸಿಡಿಯಾಡಿ ಗುಡಿಯ ಹೋಗ ತಾರ ಸೋಯ ನೀರೆ ಸಿಡಿಯಾಡಿ ಗುಡಿಯ ಹೋಗು ತಾರ ಸೋಯ ನೀರೆ ಸಿಡಿಯಾಡಿ ಗುಡಿಯ ಹೋಗು ತಾರ ಸೋಯ ನೀರೆ ಬಂಡಿ ಮೇಲಿನ ಬಂಡಿ ಬೆನ್ನಿ ನರಕೊಂಡಿ ನಲ್ಲೆರಾಡ್ಯಾರ ಸಿಡಿ ಬಂಡೆ ಸೋಯ ನೀರೆ ನೆಲೆರಾಡ್ಯಾರ ಸಿಡಿ ಬಂಡೆ ಸೋಯ ನೀರೆ ನೆಲೆರಾಡ್ಯಾರ ಸಿಡಿ ಬಂಡೆ ಸೋಯ ನೀರೆ ನೆಲೆರಾಡ್ಯಾರ ಸಿಡಿ ಬಂಡೆ ಸೋಯ ನೀರೆ ಗುಡಿಯ ಗಪ್ಪಳರ ತಲಿ ಮೇಲ ಮುತ್ತಿನ ದಂಡಿ ಸಿಡಿಯಾಡಿ ಗುಡಿಯ ಹೋಗ ತಾರ ಸೋಯ ನೀರೆ ಸಿಡಿಯಾಡಿ ಗುಡಿಯ ಹೋಗ ತಾರ ಸೋಯ ನೀರೆ ಸಿಡಿಯಾಡಿ ಗುಡಿಯ ಹೋಗು ತಾರ ಸೋಯ ನೀರೆ ಸಿಡಿಯಾಡಿ ಗುಡಿಯ ಹೋಗು ತಾರ ಸೋಯ ನೀರೆ ಸಿಡಿಯಾಡಿ ಗುಡಿಯ ಹೋಗ ತಾರ ಭಾಗಮುನ ಕೈ ಒಡೆದು ಕೈಯ ಮುಗ ದೇವ ಸೋಯ ನೀರೆ ಕೈ ಒಡೆದು ಕೈಯ ಮುಗ ದೇವ ಸೋಯ ನೀರೆ ಕಾಯಿ ಒಡೆದು ಕೈಯ ಮುಗ ದೇವ ಸೋಯ ನೀರೆ ಕಾಯಿ ಒಡೆದು ಕೈಯ ಮುಗ ದೇವ ಸೋಯ ನೀರೆ ದೇಶಕ್ಕ ದೊಡ್ಡಕ್ಕಿ ಗತೊಳಗಿ ಭಾಗಮ್ಮ ಜಗದಗನಿನ ಕೀರ್ತಿ ಮೆರಿಯಾಲೆ ಸೋಯ ನೀರೆ ಜಗದಗನಿನ ಕೀರ್ತಿ ಮೆರಿಯಾಲೆ ಸೋಯ ನೀರೆ ಜಗದಗನಿನ ಕೀರ್ತಿ ಮೆರಿಯಾಲೆ ಸೋಯ ನೀರೆ ಜಗದಗನಿನ ಕೀರ್ತಿ ಮೆರಿಯಾಲೆ ಸೋಯ ನೀರೆ ಶರಣರ ಹೊಲದಾಗ ಬಾಗಿ ಬಿತ್ತವರ ಬಂಗಾರದ ಮಂಡಿ ಬಲಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಬಂಗಾರ ಮಂಡಿ ಬಲಗೈಯಾಗ ಶರಣರ ಹೊನ್ನ ಬಿತ್ತಾರ ಹಳಿ ಸಾಲ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಅವರ ಬಾಂಗ್ಲಾದೇಶದ ಬಡಗ್ಯಾರ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಸತ್ಯ ಶರಣರ ಭಜನ ನಿತ್ಯ ನನ್ನ ಮನಿಯಾಗ ಬಾಂಗ್ಲಾದೇಶದ ಬಡಿಗೆ ಮಾಡದು ಟೇರೆ ಹೊನ್ನಾರ ಮಡಿಗೆ ಹೊಸ ಟೇರಾ ಸತ್ಯ ಶರಣರ ಬದುನ ನಿತ್ಯ ನನು ಮನಿಯಾಗ ಸತ್ಯ ಶರಣರ ಬದುನ ನಿತ್ಯ ನನು ಮನಿಯಾಗ ಸತ್ಯ ಶರಣರ ಬದುನ ನಿತ್ಯ ನನು ಮನಿಯಾಗ ಸತ್ಯ ಶರಣರ ಬದುನ ನಿತ್ಯ ನನು ಮನಿಯಾಗ ಬಾಲ ಕುಂಚಿಗೆ ಕೈಯಾಗ ಶೇರಾವು ತಾತಿ ಉಡಿಯಾಗ ಸತ್ಯ ಶರಣರ ಬದುನ ನಿತ್ಯ ನನು ಮನಿಯಾಗ ಸತ್ಯ ಶರಣರ ಬದುನ ನಿತ್ಯ ನನು ಮನಿಯಾಗ ಇದುವರೆಗೆ ಬೈರಾಮಡಿಗೆಯ ಶಂಕರಬಾಯಿ ಪೂಜಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು